ಮೈಸೂರಿನ ಸರಸ್ವತಿಪುರಂನಲ್ಲಿರುವ ಪೇಜಾವರ ಮಠಾಧೀಶರ ವಿಜಯ ವಿಠಲ ವಿದ್ಯಾಶಾಲೆಗೆ ಪ್ರಿ ಕೆಜಿಯಿಂದ 9ನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದೆ. ನುರಿತ ಶಿಕ್ಷಕರಿಂದ ಬೋಧನೆ, ಆಧುನಿಕ ಪ್ರಯೋಗಾಲಯ, ತಾಂತ್ರಿಕ ಉಪಕರಣಗಳು ಸಹ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಂಸ್ಕಾರ ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುವುದು. ಈ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ 13 ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ ಗಳಿಸಿದ್ದಾರೆ. ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಮೊಬೈಲ್ ಸಂಖ್ಯೆ 93 824 9922. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಮುಕ್ತಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಕುಮಾರ್ ಅವರೇ ತಮಗೂ ನಮಸ್ಕಾರ. ತಮಗೂ ನಮಸ್ಕಾರ ಸರ್. ಹೇಳಿ ಮುಕ್ತಾ ಅವರೇ, ನಿಮ್ಮ ಹುಟ್ಟೂರು ಯಾವುದು? ಸರ್, ನನ್ನ ಹುಟ್ಟೂರು ರಾಮನಗರ ಜಿಲ್ಲೆ ಬನ್ನಿಕುಪ್ಪೆ ಅಂತ. ನಾವು ಅಲ್ಲಿ ಹುಟ್ಟಿರೋದು. ನನ್ನ ತಂದೆ ರಾಮನಗರದಲ್ಲೇ ಅಸಿಸ್ಟೆಂಟ್ ರಿಜಿಸ್ಟ್ರ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ಹಾಗೆ ಕೆಲಸ ಮಾಡ್ತಾಯಿದ್ರು. ಶಾರದಮ್ಮ ಅಂತ ನನ್ನ ತಾಯಿ ಹೆಸರು. ನಾವು 5 ಜನ ಮಕ್ಕಳು. 4ನೇವಳೆ ನಾನು, 5 ಜನದಲ್ಲಿ ಕೊನೆಯವಳಾಗಿ ಹುಟ್ಟಿರುವಂತ. ಎಲ್ಲ ಹೆಣ್ಮಕ್ಳೇನಾ? ಇಲ್ಲ ಸರ್, ಒಬ್ಬ ಗಂಡ ಮಗ ಇದ್ದಾನೆ. ಅಣ್ಣ ಆಗಿದ್ದಾನ ಅವನು. ನಿಮ್ಮ ವಿದ್ಯಾಭ್ಯಾಸ? ವಿದ್ಯಾಭ್ಯಾಸ ನಂದು ಪಿ ಯು ಸಿ ಆಗಿತ್ತು ಸರ್. ಅಷ್ಟರ ನನ್ನ ತಂದೆ ಎಕ್ಸ್ಪೈರ್ ಆಗಿಬಿಟ್ರು. ಮನೆಯಿಂದ ಒಬ್ರಿಗೆ ಕೆಲಸ ಕೊಡ್ತೀವಿ ಅಂದರು. ಅಕ್ಕಂದಿರಿಗೆಲ್ಲ ಮದುವೆ ಆಗಿತ್ತು. ಸರಿ, ನನ್ನೊಬ್ಬಳಿಗೆ ಕೆಲಸ ಕೊಡಿಸ್ಬೇಕು ಅಂತ ಸಹಕಾರ ಇಲಾಖೆನಲ್ಲಿ ನನಗೆ ಕೆಲಸ ಕೊಡಿಸಿದ್ರು. ಅಲ್ಲಿಗೆ ನನ್ನ ವಿದ್ಯಾಭ್ಯಾಸ ನಿಂತೋಯ್ತು. ಏನಾಗಿ ಸೇರ್ಕೊಂಡ್ರಿ ಸಹಕಾರ ಇಲಾಖೆ? ನಾನು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ಇಲಾಖೆಗೆ ಸೇರಿದೆ ಸರ್ ನಾನು. ಹೌದಾ? ಹೌದು ಸರ್. ಆಮೇಲಾದರೂ ವಿದ್ಯಾಭ್ಯಾಸ ಮುಂದುವರಿಸ್ಬೋದಿತ್ತಲ್ಲ? ಇಲ್ಲ ಸರ್, ಬಿ ಎ ಕಟ್ಟೆ ನಾನು ನೈಟ್ ಕಾಲೇಜಿನಲ್ಲಿ. ಆಮೇಲೆ ಮದುವೆ ಆಯಿತು, ಮಕ್ಕಳು, ಸಂಸಾರ, ಆಫೀಸ್ ಕೆಲಸ, ಈ ಒತ್ತಡದಲ್ಲಿ ನಾನು ವಿದ್ಯಾಭ್ಯಾಸನ ಮುಂದುವರ್ಸೋದಕ್ಕಾಗಲಿಲ್ಲ. ಓಕೆ. ಆಮೇಲೆ ನಿಮ್ಮ ತಂದೆ ತಾಯಿ ಏನಾದರೂ ಜಮೀನನ್ನು ಹೊಂದಿದ್ರ? ವ್ಯವಸಾಯದ ಹಿನ್ನೆಲೆ ಏನಾದರೂ ಇತ್ತ ತಮಗೆ? ಇತ್ತು ಸರ್, ನಮ್ಮ ತಂದೆಗೆ ಜಮೀನಿತ್ತು. ಸುಮಾರು 10-12 ಎಕರೆ ಜಮೀನಿತ್ತು ಅವರಿಗೆ. ತಂದೆ ತಾಯಿ ಇಬ್ಬರೂ ಭಾಳ ಕೃಷಿಗೆ ಮೊದಲನೇ ಆದ್ಯತೆನ ಕೊಡ್ತಾ ಇದ್ರು. ಹಂಗಾಗಿ ತಂದೆ ಬಿಡುವಂಥ ಸಮಯದಲ್ಲೆಲ್ಲ ವ್ಯವಸಾಯ ನೋಡಿಸ್ತಾ ಇದ್ರು. ನಮ್ಮ ತಾಯಿ ಅದಕ್ಕಿಂತ ಹೆಚ್ಚಾಗಿ ಆಳುಗಳನ್ನ ಕಟ್ಕೊಂಡು ವ್ಯವಸಾಯ ಮಾಡಿಸ್ತಾ ಇದ್ರು. ಅವರು ಯಾವತ್ತೂ ನಾನು ಆಫೀಸರ್ ಹೆಂಡತಿ ಅಂತ ಅನ್ಕೊಳ್ಳೇ ಇಲ್ಲ. ಯಾವಾಗ್ಲೂ ಒಬ್ಬ ಕೃಷಿಕೆಗೆ ಜಮೀನಲ್ಲಿ ಕೆಲಸ ಮಾಡಿಸ್ತಾ ಇದ್ರು. ಜಮೀನ್ ಎಲ್ಲಿತ್ತು ಮೇಡಮ್? ಸರ್, ಅವರಿಗೆ ರಾಮನಗರದಲ್ಲಿ, ಅದೇ ಊರು ನಮ್ಮ ಹುಟ್ಟೂರಿನಲ್ಲೂ ಇತ್ತು. ಅಲ್ಲಿ ಪಕ್ಕದಲ್ಲಿ ಇದು ಅಳದ ಇದು ಬನ್ನಿಕುಪ್ಪೆ ಅಂತ ಹೇಳಿ ಬರುತ್ತಲ್ಲ ಸರ್, ಅಲ್ಲಿತ್ತು. ಆಮೇಲೆ ಮಂಡ್ಯದಲ್ಲಿ ನಾವು ತಂದೆ ಟ್ರಾನ್ಸ್ಫರ್ ಆಗಿ ಬಂದಮೇಲೆ ಅಲ್ಲಿ ವಾಸ ಮಾಡ್ತಾ ಇದ್ದಾಗ ಮಂಡ್ಯದಲ್ಲೂ ಸಹಿತ ದೇವೇಗೌಡನ ದೊಡ್ಡಿ ಅಂತ ಅಲ್ಲೂ ಸಹಿತ ಜಮೀನು ತೆಗೆದಿದ್ದಾರೆ. ಅಲ್ಲೂ ಇದೆ ಜಮೀನು. ಆಮೇಲೆ ನಾಗಮಂಗಲ ನಮ್ಮ ತಾಯಿ ಊರು. ನಮ್ಮ ತಂದೆ ಆ ಕಡೆ ಹೋದಾಗೆಲ್ಲನೂ ಜಮೀನು ಬಗ್ಗೆ ತುಂಬ, ನಮ್ಮ ತಾತ ಅವರೂ ಸಹಿತ ಸಾಕಷ್ಟು ಜಮೀನು ಇರುವಂಥವ್ರು. ಆಗ ಅವರು ಇಲ್ಲಿ ಜಮೀನಿದೆ ತಗೋ ಅಂತ ಅಂದಾಗ ಅಲ್ಲೂ ಸಹಿತ ಒಂದು 4 ಎಕರೆ ಜಮೀನು ತೆಗೆದುಬಿಟ್ಟಿದ್ದಾರೆ. ಹೀಗೆ ಓದ್ ಕಡೆಯೆಲ್ಲ ಸಾಕಷ್ಟು ಆ ಥರ ಜಮೀನು ತೆಗೆದಿದ್ದಾರೆ ಸರ್. ಇನ್ನೂ ಒಂದಷ್ಟು ಊರಿಗೆ ಕಳಿಸ್ಬೋದಿತ್ತು ನಿಮ್ಮ ತಂದೆ. ಕರ್ನಾಟಕದಾದ್ಯಂತ ಜಮೀನು ಮಾಡಿಬಿಡ್ಬೋದಿತ್ತು. ಇಲ್ಲ ಸರ್, ಅವ್ರಿಗೆ ತುಂಬ ವ್ಯವಸಾಯದಲ್ಲಿ ತುಂಬ ಆಸಕ್ತಿ. ಅವ್ರು ಯಾವಾಗಲೂ ಹೇಳೋರು, ನಾವು ಒಕ್ಕಲಿಗರು, ಮುಖ್ಯ ಕಸಬೇ ನಮಗೆ ಕೃಷಿ, ಏನೋ ಈ ಫೀಲ್ಡ್ಗೆ ಬಂದಿದ್ದೀವಿ ಆದರೂ ನಾವು ಅದನ್ನು ಮರಿಬಾರ್ದು ಅಂತ ಸದಾ ಹೇಳೋರು. ಮುಕ್ತಾ ಅವರೇ, ನಿಮಗೆ ಹೇಗೆ ಆಸಕ್ತಿ ವ್ಯವಸಾಯದ ಮೇಲೆ? ಸರ್, ನಮ್ಮ ತಾಯಿ ಜೊತೆ ಜೊತೆಯಲ್ಲಿ ನಾನು ಜಮೀನಿಗೆ ಚಿಕ್ಕವಳಾಗಿದ್ದಾಗ ಕರ್ಕೊಂಡು ಹೋಗೋರು, ಅದನ್ನೆಲ್ಲ ನೋಡ್ತಾ ಇದ್ದೆ. ಈಗ ಆಳುಗಳ ಜೊತೆ ನಾನು ಯಾವತ್ತಾದರೂ ಒಂದಿನ ನಾಟಿ ಹಾಕೋದು ಅಥವಾ ಉಪ್ಪೆರ್ಚಬೇಕಾದ್ರೆ ಅವ್ರ ಜೊತೆಯಲ್ಲಿ ಆ ಪುಟ್ಟ ಕೈಯಲ್ಲಿ ಉಪ್ಪೆರ್ಚೋದು, ಏನೋ ಅದೊಂಥರ ಖುಷಿ ಅನ್ನಿಸ್ತಿತ್ತು ನನಗೆ. ಮನೆಯಲ್ಲೂ ಅಷ್ಟೇ, ಅಮ್ಮನಿಗೆ ಆಳುಗಳಿಗೆ ಅಡುಗೆ ಮಾಡಬೇಕಾದ್ರೆ ನಾನು ತುಂಬ ಸಹಾಯ ಮಾಡ್ತಿದ್ದೆ. ಹಂಗೆ ನಂಗೆ ತುಂಬ ಆಸಕ್ತಿ ಇತ್ತು ಸರ್ ಜಮೀನಿನ ಬಗ್ಗೆ. ತಾಯಿ ಏನು ಬೇಡ ಅಂತ ಇರಲಿಲ್ಲ? ಇಲ್ಲ, ಅವರು ಪ್ರೋತ್ಸಾಹ ಕೊಡೋರು. ಹೌದು ಸರ್, ಅವ್ರು ನಾನು ಅವ್ರ ಜೊತೆ ಜೊತೆನಲ್ಲಿ ಏನು ಕೆಲಸ ಮಾಡಿಕೊಟ್ರು ಅವ್ರಿಗೆ ತುಂಬ ಖುಷಿ ಇರ್ತಿತ್ತು. ಜಮೀನಿಗೆ ಕರ್ಕೊಂಡು ಹೋಗೋರು? ಚಿಕ್ಕವಳಾಗಿದ್ದಾಗ, ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ ಬಿಟ್ಬಿಟ್ರು ಸರ್ ಕರ್ಕೊಂಡು ಹೋಗೋದನ್ನ. ಹೌದಾ? ಹೌದು ಸರ್. ನೀವು ಮನೆಗೆ ಸೀಮಿತ ಆಗ್ಬಿಟ್ರಿ. ಹೌದು ಸರ್. ಆದರೂ ನಿಮಗೆ ವ್ಯವಸಾಯ ಮಾಡಬೇಕು, ಜಮೀನು ತಗೋಬೇಕು ಅನ್ನೋ ಆಸಕ್ತಿ? ಹೌದು ಸರ್. ನನಗೆ ಕಾಲೇಜಲ್ಲಿ ಎಲ್ಲ ಏನಾಗ್ತೀರಾ ನೀವು ಅಂತ ಕೇಳಿದಾಗ ಎಲ್ಲರೂ ಏನೇನೋ ಹೇಳೋರು. ನಾನು ಹೇಳಿದ್ದು ಇಷ್ಟೇನೇನಯ್ಯ, ನಾನು ಒಂದು ಗೃಹಿಣಿ ಆಗಬೇಕು, ದೊಡ್ಡ ಜಮೀನಿರುವಂಥ ಮನೆಯಲ್ಲಿ ಸೊಸೆಯಾಗಿ ಹೋಗಬೇಕು ಅಂತಲೇ ಆಸೆ ಪಟ್ಟಿದ್ದದ್ದು ಸರ್ ನಾನು. ಬಹಳ ಸಂತೋಷ. ಈಗ ನಿಮಗೆ ಹೇಗನ್ಸುತ್ತೆ ವ್ಯವಸಾಯನ, ಈಗ ನೀವು ಸಹಕಾರ ಇಲಾಖೆಯಲ್ಲಿ ಇದ್ದೀರಿ, ಸಹಕಾರ ಇಲಾಖೆ ಅಂದರೆ ಜನರಿಗೆ ಹತ್ತಿರವಾಗಿ ಕೆಲಸ ಮಾಡುವಂಥ ಇಲಾಖೆ. ಹೌದು ಸರ್. ಈಗ ಇಷ್ಟೆಲ್ಲ ಅನುಭವ ಆದಮೇಲೆ ನಿಮ್ಗೇನು ಅನಿಸುತ್ತೆ, ವ್ಯವಸಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಬದಲಾಗಿದೆಯಾ? ಇಲ್ಲ ಸರ್. ಚಿಕ್ಕ ವಯಸ್ಸಲ್ಲಿ ಏನು ಇಟ್ಕೊಂಡಿದ್ರು ಅದೇ ಅಭಿಪ್ರಾಯ ಇವತ್ತಿಗೂ ಇಟ್ಕೊಂಡಿದ್ದೀರಾ ಹೇಗೆ? ಇಲ್ಲ ಸರ್, ವ್ಯವಸಾಯ ಅಂದರೆ ಅದಕ್ಕೆ ನಮ್ಮನ್ನು ತೊಡಗಿಸ್ಕೊಂಡಾಗ ನಾವು ಯಾವುದ್ರೊಳಗೂ ಲಾಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ನಾನು ಅನ್ಕೋತೀನಿ ಸರ್. ನೀವು ಹೇಳ್ತಾ ಇರ್ತೀರಾ, ನಾನು ನಿಮ್ಮ ಪ್ರೋಗ್ರಾಮ್ಗಳನ್ನ ಕೇಳ್ತಾ ಇದ್ದೀನಿ, ಸಮಗ್ರ ವ್ಯವಸಾಯ ಪದ್ಧತಿನ ಅನುಸರಿಸ್ಕೊಬೇಕು ಅಂತ. ಈಗ ಎಲ್ಲ ಥರದನ್ನು ನಾವು ಸ್ವಲ್ಪ ಸ್ವಲ್ಪವಾಗಿ ಹಾಕೊಂಬಂದಾಗ ಯಾವುದಾದ್ರೂ ಒಂದು ಬೆಳೆ ರೈತನ ಕೈ ಹಿಡಿಯುತ್ತೆ. ಜೊತೆಗೆ ನಾವು ಹಾಕೋದಕ್ಕೆ ಮುಂಚೆ ಮಾರ್ಕೆಟಿಂಗ್ ವ್ಯವಸ್ಥೆನ ಫಸ್ಟು ನಾವು ಅರ್ಥ ಮಾಡ್ಕೊಬೇಕು. ಎಲ್ಲಿ ನಾನು ಇದನ್ನು ಮಾರಬೇಕು, ಯಾವ ಥರ ಇದನ್ನು ಮಾರಾಟ ಮಾಡಿದ್ರೆ ನನಗೆ ಲಾಭ ಸಿಕ್ಕತ್ತೆ, ಅಥವಾ ನಾನು ಇದರಿಂದ ಅಭಿವೃದ್ಧಿ ಹೊಂದ್ಬೋದು ಅನ್ನೋದನ್ನು ಅವನು ತಿಳ್ಕೊಂಡಾಗ, ಅವ ರೈತ ತಿಳ್ಕೊಂಡಾಗ ಖಂಡಿತ ಅವನು ಮುಂದುವರಿತಾನೆ ಸರ್. ನಿಮ್ಮ ಬಗ್ಗೆ ಹೇಳಿ ಕುಮಾರ್ ಅವರೇ. ಭಾಳ ಖುಷಿಯಾಗತ್ತೆ ಈ ಕಾರ್ಯಕ್ರಮಕ್ಕೆ ಬಂದು. ನಾನು ಮೂಲತಃ ಹುಟ್ಟಿ ಬೆಳೆದಿದ್ದೆಲ್ಲ ಉತ್ತರ ಕನ್ನಡ ಜಿಲ್ಲೆ. ನಮ್ಮ ತಂದೆ ಕೆಲಸ ಮಾಡ್ತಿದ್ರು ಕರ್ನಾಟಕ ಪವರ್ ಕಾರ್ಪೊರೇಷನಲ್ಲಿ, ಅದಕ್ಕಿಂತ ಮುಂಚೆ ಪಿ ಡಬ್ಲ್ಯೂ ಇದ್ದರು, ಕಾರ್ಗಲ್ಲು, ಜೋಗು, ಲಿಂಗನಮುಕ್ಕಿ, ಹಿಡವಾಣಿ, ಆಮೇಲೆ ಅಂಬಿಕಾನಗರ. ಕೊನೆ ಅವರ ನಿವೃತ್ತಿ ಆದದ್ದು ಅಂಬಿಕಾನಗರದಲ್ಲಿ. ನಾನು ಬಿ ಕಾಮ್ ಓದಿದ್ದೀನಿ, ಆಮೇಲೆ ಪೋಸ್ಟಲ್ ಇದರಲ್ಲಿ ಡಿಪ್ಲೊಮಾ ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ದೀನಿ. ಎಲ್ಲರಿಗೂ ಅರ್ಧಂಬರ್ಧ ಮಾಡಿದ್ದೀನಿ. ಕೃಷಿ ಬಗ್ಗೆ ಭಾಳ ಆಸಕ್ತಿ. ಯಾಕೆ ಅಂದರೆ ನಮ್ಮ ತಾಯಿ ಪ್ರತಿ ಸತಿನೂ ರಜಕ್ಕೆ ಊರಿಗೆ ಬಂದಾಗ ನನ್ನ ಜೊತೆಲಿ ಕರ್ಕೊಂಬರೋರು. ನಮ್ಮ ತಾತ ವ್ಯವಸಾಯ ಚೆನ್ನಾಗಿ ಮಾಡ್ಸೋರು, ಅವರು ಸಹ ತುಂಬ ಜಮೀನು ಇಟ್ಕೊಂಡದ್ದವರೇ. ಹುಟ್ಟೂರು ಯಾವುದು ಅಂದರೆ ನಿಮ್ಮದು? ನಂದು ಹುಟ್ಟೂರು ಬಂದು ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಿ ಜಕ್ನಳ್ಳಿ ಗ್ರಾಮ, ಅದು ನಮ್ಮ ತಂದೆ ಊರು. ಜಕ್ನಳ್ಳಿ ಅಂದರೆ ಮೇಲ್ಕೋಟೆ ಜಕ್ನಳ್ಳಿ ಅಲ್ಲ, ಮಂಡ್ಯದಲ್ಲೇ ತೂಬನಕೆರೆ ಅಂತಿದೆ, ಅದ್ರ ಪಕ್ಕದಲ್ಲಿ ಒಂದು ಜಕ್ನಳ್ಳಿ ಗ್ರಾಮ. ಆ ಊರಿನವರು ನಮ್ಮ ತಂದೆ ಯಾವಾಗ ಹೇಳೋರು, ಕೆಲಸಕ್ಕೆ ಸೇರ್ಕೋತೀನಿ ಅಂದರೆ ಬೇಡ ಬೇಡ ಹೋಗಿ ಊರಲ್ಲಿ ಮೆಣಸಿನ ಮಡಿ, ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಬೆಳಿ, ಸಾಕು ಅದೇ ಸಾಕು ನಿನಗೆ ಅಂತ. ಅವೊಂದಿನ ಸಹ ಲಂಚ ಅನ್ನೋದಿತ್ತು, ದುಡ್ಡು ಕೇಳ್ತಿದ್ದೆ ಎಲ್ಲೋ ದುಡ್ಡು ಕೊಟ್ಟು ಕೆಲಸಕ್ಕೆ ಸೇರ್ಕೊಳ್ಳೋಣ ಅಂದರೆ, ಬೇಡ ನೀನು ಹೋಗಿ ಊರಲ್ಲಿ ಹೋಗಿ ತಾತನ ಜೊತೆಲಿ ಸೇರ್ಕೊಂಡು ಜಮೀನು ಮಾಡು ಅಂತಿದ್ರು. ನಮ್ಮ ತಾತ ಎಲ್ಲ ಕಡೆ ಕರ್ಕೊಂಡು ಹೋಗಿ ನೀರು ಮುಖ ಕಟ್ಟೋದಾಗಲಿ, ಕಬ್ಬಿಗೆ ಭತ್ತಕ್ಕೆ ನೀರು ಕಟ್ಟೋದಾಗಲಿ, ಆಮೇಲೆ ಕಬ್ಬನ್ನ ಹೊರ್ತಿದ್ದೆ. ನಮ್ಮ ತಂದೆ ಆಫೀಸರ್ ಆದರು, ನಾನು ಹೋದಾಗ ಬೇರೆಯವ್ರ ಜಮೀನಲ್ಲೂ ಸಹ ನಮ್ಮ ಹುಡುಗರ ಜೊತೆ ಸೇರಿಕೊಂಡು ಕಬ್ಬನ್ನ ಕಟ್ಟಿದ ಕಂತೆನ ಹೊತ್ಕೊಂಬಂದು ರೋಡ್ಗೆ ಹಾಕ್ತಿದ್ದು. ಆವಾಗ ಒಂಥರ ಖುಷಿ ಅದು, ಈ ಗೋಲಿ ಆಡೋಕ್ಕೆ ಅದಕ್ಕೆ ಈಗ ದುಡ್ಡು ಮನೇಲಿ ಕೊಡ್ತಿರ್ಲಿಲ್ಲ, ಆ ಕಬ್ಬನ್ನ ಒತ್ತಿ ತೊಗೊಂಡ್ಬಂದು ರೋಡ್ಗೆ ಹಾಕಿದಾಗ ದುಡ್ಡು ಕೊಡೋರು, ಆ ದುಡ್ಡು ತಗೊಂಡು ನಾವು ಗೋಲಿ ಆಡ್ತಿದ್ದು. ಹಾಗೆ ಕೃಷಿ ಮೇಲೆ ತುಂಬ ಆಸಕ್ತಿ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕ್ವಾರ್ಟರ್ಸ್ ಇದ್ದಾಗಲೂ ಕ್ವಾರ್ಟರ್ಸ್ ಪಕ್ಕದಲ್ಲಿಂದ ಜಾಗದಲ್ಲಿ ನಾವು ಎಲ್ಲ ಥರ ತರಕಾರಿ ಬೆಳೀತಿದ್ದೆ. ಅಂಬಿಕಾನ ದಾಂಡೇಲಿ ಜಾಸ್ತಿ ಬೆಳೆದಿದ್ದೀವಿ. ದಾಂಡೇಲಿ ತುಂಬ ಜಾಸ್ತಿ ತರಕಾರಿ, ಸೋರೆಕಾಯಿ ಇರ್ಬೋದು, ಗೋರಿಕಾಯಿ ಇರ್ಬೋದು, ಬದನೆಕಾಯಿ, ಗೆಡ್ಡೆಕೋಸು, ಇದೆಲ್ಲನೂ ನಾವು ಯಾಕಂದ್ರೆ ಜಾಸ್ತಿ ಜಾಗ ಇತ್ತು. ಸೂಪ ನಾಗ್ಜರಿ ನಾಗ್ಜರಿ ಪವರ್ ಹೌಸ್ ಎಲ್ಲ ನೋಡಿ, ಎಲ್ಲ ಎಲ್ಲ ಪ್ರಾಜೆಕ್ಟ್ ಆಲ್ಮೋಸ್ಟ್ ನಮ್ಮ ತಂದೆ ಜೊತೆಲಿ ಒಂದು 35 ಕಡೆ ಟ್ರಾನ್ಸ್ಫರ್ ಆಗಿ ನಮ್ಮ ತಂದೆ. ಒಳ್ಳೆ ಕೆಲಸಗಾರರು, ಒಳ್ಳೆ ಹೆಸರು ಮಾಡಿದರು, ತುಂಬ ನಿಷ್ಠವಂತ ಕೆಲಸಗಾರರು. ನಿಮ್ಗೆ ಯಾವತ್ತು ನಿಮ್ಮ ತಂದೆ ಲೈನ್ನೇ ಹಿಡಿದ್ಬಿಟ್ಟು ಅಲ್ಲೇ ಕೆಲಸಕ್ಕೆ ಸೇರ್ಕೋಣ ಅಂತ ಅನಿಸ್ಲಿ? ಅಂದರೆ ಅನಿಸ್ತು, ಆವಾಗಲೂ ಏನಾದರೆ ಅವಾಗೆಲ್ಲ ಎಂಪ್ಲಾಯ್ಮೆಂಟಲ್ಲಿ ಅಷ್ಟು ಇದಿರಲಿಲ್ಲ, ಯಾರಾದ್ರು ದುಡ್ಡು ಕೊಟ್ಟರೆ ಒಂದು 2,000-3,000 ಕೊಟ್ಟರೆ ಕೆಲಸ, ನಮ್ಮ ತಂದೆ ಅದಕ್ಕೆ ಒಪ್ತಿರ್ಲಿಲ್ಲ. ನೀನಾಗೆ ಸೇರ್ಕೋಬೇಕು ಇಲ್ಲಿ, ನಮ್ಮ ಇನ್ಫ್ಲೂಯೆನ್ಸಿಂದಾಗಲಿ ಅಥವಾ ಯಾವುದೋ ದುಡ್ಡು ಕೊಟ್ಟಾಗಲಿ ಸೇರ್ಕೋಬಾರ್ದು ಅನ್ನೋದೊಂದು ಅವ್ರ ಉದ್ದೇಶ. ಆದರೂ ಒಳ್ಳೆ ಪರಿಸರದಲ್ಲಿ ಇದು ಬಂದಿದೆ. ಹಾಂ, ತುಂಬ ಒಳ್ಳೆ ಪರಿಸರ ಇದ್ದ ಅಲ್ವೇ. ಹಾಂ, ಹಿಡವಾಣಿ, ಲಿಂಗನಮುಕ್ಕಿ, ಜೋಗು, ದಾಂಡೇಲಿ, ಅಂಬೇವಾಡಿ ಎಲ್ಲ ಸಂಪೂರ್ಣ ಕಾಡಿನ ಮಧ್ಯೆ ಬೆಳೆದಂಥ ಜನ ನಾವು. ಓಕೆ ಓಕೆ. ಆಮೇಲೆ ನೀವು ಮಂಡ್ಯಕ್ಕೆ ಹೇಗೆ ಬಂದಿದ್ದು? ಮಂಡ್ಯ ಅಂದರೆ ನನ್ನ ಮಗನ ಒಬ್ಬನೇ ಮಗ, ಒಬ್ಬಳು ತಂಗಿ ಇದ್ದಾಳೆ, ಅಕ್ಕ ಒಬ್ಬಳು ಮೊದಲೇ ತೀರೋಗ್ಬಿಟ್ಲು ಮದುವೆ ಆದಮೇಲೆ. ನಮ್ಮ ತಂದೆ ಒಬ್ಬರು ಇದ್ರು, ನಾನು ಅಲ್ಲೇ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡಿದ್ದೆ. ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೀನಿ ನಾನು, ಹೈದರಾಬಾದು ಅಲ್ಲೆಲ್ಲ ಹೋಗಿ ಕೆಲಸ ಮಾಡಿದ್ದೀನಿ. ನಾನೇ ಏನೋ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾನೇ ಶುರು ಮಾಡಿದ್ದೆ. ಅವಾಗ ಅವಾಗ ಹೊಸದಾಗಿ ಕೇಬಲ್ ಟಿ ವಿ ಶುರು ಆಗ್ತಿತ್ತು, ನಾನು ಆ ಪ್ರಾಜೆಕ್ಟಲ್ಲಿ ಎಲ್ರಿಗೂ ಕೇಬಲ್ ಟಿ ವಿ ಮಾಡಿಕೊಟ್ಟಿದ್ದೀನಿ. ತುಂಬ ಖುಷಿ ಅನಿಸತ್ತೆ. ನಾನೊಬ್ಬ ಬಿ ಕಾಮ್ ಓದಿ ನನ್ನನ್ನು ತುಂಬ ಗುರುತಿಸಿದ್ರು, ಓ ಕುಮಾರ್ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಡ್ತಾರೆ, ಇವ್ರ ಜೊತೇಲಿ ನಾವು ವ್ಯವಹಾರ ಮಾಡ್ಬೋದು ಅಂತ. ಅಲ್ಲೆಲ್ಲ ಕೈಗಾ ಪ್ರಾಜೆಕ್ಟು, ಸೂಪ, ಗಣೇಶ್ ಗುಡಿ, ಅಲ್ಲೆಲ್ಲ ನನ್ನ ಹಳಿಯಾಳ ಸಿರಿಸಿ ಅಲ್ಲೆಲ್ಲ ನಾನು ಕೇಬಲ್ ಟಿ ವಿ ಮಾಡಿಕೊಟ್ಟಿದ್ದೀನಿ. ಅವಾಗ ಬರ್ತಿದ್ದೆ 2 ಚಾನಲ್, ದೂರದರ್ಶನ್ ಚಾನಲ್ 2. ಈಗ ಮಂಡ್ಯದಲ್ಲಿ ಬಂದು ನೀವು ಅದೇ ಬಿಸ್ನೆಸ್? ಮಂಡ್ಯದಲ್ಲಿ ಅದನ್ನೇ ಶುರು ಮಾಡಿದೆ, ವ್ಯವಸಾಯ ಮಾಡಲಿಲ್ಲ ನಾನು ಅವಾಗ. ಏನಾಗಿತ್ತಂದರೆ ನಮ್ಮ ತಾಯಿ ಜಮೀನು ಅದು ಎಲ್ರಿಗೂ ಬೇರೆಯವ್ರು ಕೊಟ್ಟಿದ್ರು, ಮಾಡಕ್ಕೆ ಬಿಡ್ತಿರಲಿಲ್ಲ, ಊರಲ್ಲಿ ಜನ ನಿನ್ನನ್ನು ಸಹಿಸಲ್ಲ, ಮಾಡಬೇಡ ಬಿಡ್ಬೇಡ ಅಂತೇಳಿ. ಹಾಗೆ ನಮ್ಮ ತಾಯಿ ಮತ್ತು ನಮ್ಮ ದೊಡ್ಡಮ್ಮ ಸೇರಿಕೊಂಡು ಅದನ್ನು ಕೆಲಸ ಮಾಡ್ತಿದ್ರು, ಅವರು ವ್ಯವಸಾಯ ಮಾಡ್ತಿದ್ರು, ಅವ್ರದ್ದು ನಮ್ಮನ್ನು ಯಾವಾಗ ಹತ್ತಿರಕ್ಕೆ ಬಿಡ್ತಿರ್ಲಿಲ್ಲ. ಸರಿ, ಆಮೇಲೆ ನಾನು ವ್ಯವಸಾಯಕ್ಕೆ ನಾವೇ ಜಮೀನು ತೊಗೊಂಡ್ಮೇಲೆ ವ್ಯವಸಾಯಕ್ಕೆ ನಾವು. ಅಲ್ಲ, ಈ ಎಷ್ಟು ವರ್ಷ ಈ ಕೇಬಲ್ ಬಿಸ್ನೆಸ್ ಮಾಡಿದ್ರಿ ಮಂಡ್ಯದಲ್ಲಿ ತಾವು? ನಾನು ಆಲ್ಮೋಸ್ಟ್ 40 ವರ್ಷ ಮಾಡಿದ್ದೀನಿ. ಹೌದಾ? 40 ವರ್ಷ ಕೇಬಲ್ ಫೀಲ್ಡ್. ಎಮ್ ಟಿ ಎನ್ ಕುಮಾರ್ ಅಂತ, ಎಮ್ ಟಿ ಎನ್ ಕುಮಾರ್ ಮಂಡ್ಯ ಟೆಲಿವಿಷನ್ ನೆಟ್ವರ್ಕ್, ಎಮ್ ಟಿ ಎನ್ ಕುಮಾರ್. ಸುಮಾರು 1,000 ಜನಕ್ಕೆ ನಾನು ತಾಂತ್ರಿಕತೆನ ಕಲ್ಸ್ಕೊಟ್ಟಿದ್ದೀನಿ, ಅವ್ರಿಗೆ ಒಂದು ಶಿಕ್ಷಣ ಕೊಟ್ಟಿದ್ದೀನಿ, ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ ಬಿಸ್ನೆಸ್. ಸರ್, ನಿಮ್ಗೆ ಈ ಟೆಲಿವಿಷನ್ ಲೈನಿಗೆ ಆಸಕ್ತಿ ಹೇಗೆ ಬಂತು? ಆಸಕ್ತಿ ನನಗೆ ಈ ಟೆಕ್ನಾಲಜಿ ಮೊದಲಿಂದ ಆಸಕ್ತಿ, ಚಿಕ್ಕ ವಯಸ್ಸಿಂದನು. ಮನೇಲಿ ಏನೇ ರೇಡಿಯೋ ಬಂದರೂ ಕೆಡಿಸೋದಾಗಲಿ, ಓಪನ್ ಮಾಡೋದಾಗಲಿ, ಈ ಇದನ್ನು ಏನು ಗಡಿಯಾರ ಬಿಚ್ಚೋದಾಗಲಿ, ಕೆಡಿಸೋದಾಗಲಿ, ಮನೇಲಿ 2-3 ರೇಡಿಯೋ ಕೆಡಿಸಿದ್ದೀನಿ. ನಮ್ಮ ತಂದೆಗೆಲ್ಲ ಇಷ್ಟ ರೇಡಿಯೋ, ಆಕಾಶವಾಣಿ ಕೇಳೋದನ್ನು ತುಂಬ ಇಷ್ಟ ಅವರು. ನಾನು ನೀವು ಕೆಡಿಸಿದ್ದು ಇಷ್ಟ ಆಯ್ತೇನೋ ಅನ್ಕೊಂಡೆ. ಇಲ್ಲ ಇಲ್ಲ, ಅವ್ರಿಗೆ ರೇಡಿಯೋ ರೇಡಿಯೋ ಕಾರ್ಯಕ್ರಮ ನಮ್ಮಲ್ಲಿ ಅವಾಗ ದೊಡ್ಡ ರೇಡಿಯೋ ತಂದಿಟ್ಟಿದ್ರು. ಈ ಕ್ರಿಕೆಟ್ ಮ್ಯಾಚ್ ಎಲ್ಲ ಬಂದಾಗ ಅಕ್ಕಪಕ್ಕದಲ್ಲ ಬಂದು ಹೆಚ್ಚು ಕಮ್ಮಿ ಸುತ್ತಲೂ ಕೂತಿರೋರು, 100-105 ಜನ ಪೂರ್ತಿ ಕೂತ್ಕೊಂಡು ಮ್ಯಾಚ್ ಕೇಳು, ವರ್ಲ್ಡ್ ಕಪ್ ಮ್ಯಾಚ್ ಆಗಲಿ, ಅದರಿಂದ ಮ್ಯಾಚ್ಗಳಾಗಲಿ, ತುಂಬ ಆಸಕ್ತಿಯಿಂದ ಕೇಳ್ತಿದ್ರು. ಮುಕ್ತ ಮೇಡಮ್, ಈಗ ಕೀಲಾರದಲ್ಲಿ ಜಮೀನನ್ನು ತಾವು ತಗೊಂಡಿದ್ದೀರಲ್ಲ? ಹೌದು ಸರ್. ಅದು ಯಾವಾಗ ತಾವು ತಗೊಂಡಿದ್ದು? ಆಗಲೇ ಈ ಒಂದು 25 ವರ್ಷ ಆಯಿತು ಸರ್ ಜಮೀನು ತಗೊಂಡು. ಕೀಲಾರಕ್ಕೆ ಹೋಗಕ್ಕೆ ಏನು ಕಾರಣ? ಇಲ್ಲ ಸರ್, ನಾವು ಜಮೀನು ಹುಡುಕಾಟ ಮಾಡ್ತಾ ಇದ್ವಿ, ನಾವು ತಗೋಬೇಕು ಜಮೀನನ್ನು. ಮತ್ತು ನನ್ನ ಮಗನಿಗೂ ನಾನು ಈ ಕಾರ್ಯಕ್ರಮಗಳನ್ನ ಕೇಳಿಸೋದು, ವ್ಯವಸಾಯದ ಬಗ್ಗೆ ಅವನಿಗೆ ತಿಳುವಳಿಕೆ ಹೇಳೋದು, ಆಸಕ್ತಿನ ಬರೆಸಬೇಕು ಅಂತಲೇ ಸಾಕಷ್ಟು ಅವನಿಗೆ ಕರ್ಕೊಂಡೋಗಿ ತೋರಿಸೋದು ಇದೆಲ್ಲ ಮಾಡ್ತಾ ಇದ್ದೆ. ನಮಗೆ ಸ್ವಲ್ಪ ಜಮೀನಿದ್ರೆ ಅವನಿಗದು ಇನ್ನೂ ಆಸಕ್ತಿ ಬರುತ್ತೆ, ನಾನು ಜಮೀನು ತಗೋಬೇಕು ಅಂದ್ಬಿಟ್ಟು ಯಜಮಾನರು ನಾನು ಇಬ್ಬರು ಮನಸ್ಸು ಮಾಡಿ ಸಾಲ ಸಾಲ ಮಾಡಿ ತಗೊಂಡ್ವಿ ಸರ್. ಅಲ್ಲಮ್ಮ, ಕೀಲಾರಕ್ಕೆ ಹೋಗಕ್ಕೆ ಏನು ಕಾರಣ ಅಂದ್ರೆ ಜಮೀನು ನಮಗೆ ಸಿಕ್ಕಿದ್ದಲ್ಲೇ ಸರ್ ಕೀಲಾರದಲ್ಲಿ. ಅದಕ್ಕೋಸ್ಕರ ಯಾವ್ದಾದ್ರು ನೆಂಟರು ಬಂದು ಬಳಗ ಆ ಥರ ಯಾರು ಇದ್ರಣ ಕೀಲಾರದಲ್ಲಿ? ಇಲ್ಲ, ಆ ಥರ ಏನಿಲ್ಲ ಸರ್. ನಮ್ಮದು ಆ್ಯಕ್ಚುಲಿ ಜಮೀನು ಇದ್ರೂ ಸಹ ನಾವು ಮಾಡೋಕ್ಕಾಗ್ತಿಲ್ಲ. 5 ಎಕರೆ ಅರ್ಕೆರೆ ಪಕ್ಕದಲ್ಲೇ 5 ಎಕರೆ ಜಮೀನಿತ್ತು. ನಮ್ಮ ದೊಡ್ಡಮ್ಮ ಅವರೆಲ್ಲ ನಮ್ಮ ತಾಯಿಯೆಲ್ಲ ಮಾಡೋ ಜನ ಇಲ್ಲಿ ನಿಮ್ಮನ್ನ ಸಹಿಸಲ್ಲ, ಏನೇ ಮಾಡಿದ್ರು ಈಗ ಸದ್ಯಕ್ಕೆ ಬೇಡ ಅಂತ ತಿಳ್ಕೊಂಬೋದನ್ನು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನಮ್ಮ ತಂದೆ ಜಮೀನು ಒಣ ಜಮೀನು, ಅವ್ರದ್ದು ಇದೆ, ಈಗಲೂ ಇಟ್ಕೊಂಡಿದ್ದೀವಿ, 1.5 ಎಕರೆ ನಮ್ಮದು ಇದೆ. ಅದು ಒಣ ಜಮೀನು, ಅಲ್ಲಿ ನೀರಾವರಿ ಪ್ರದೇಶ ಕಡಿಮೆ, ಈಗ ನೀರಾವರಿ ಆಗಿದೆ, ಈಗ ಏತ ನೀರಾವರಿ ಮಾಡಿ ನೀರು ಕೆರೆಗೆ ತುಂಬಿಸಿ ಅದ್ರ ಮೂಲಕ ವ್ಯವಸಾಯ ಮಾಡ್ತಾಯಿದ್ರು ಎಲ್ಲರೂ. ನಮಗೆಲ್ಲ ನೀರಾವರಿ ಇಲ್ಲ, ನಾವೆಲ್ಲ ಅಲ್ಲಿ 7-8 ಕಿಲೋಮೀಟ್ರ್ ನೀರು ಕುಡಿಯೋ ನೀರು ತರೋಕ್ಕೆ 7-8 ಕಿಲೋಮೀಟ್ರ್ ಹೋಗಬೇಕಾಗೋದು. ಕಾವೇರಿ ನದಿ ಹತ್ತಿರ ಇದ್ರೂ ನಾವು 7-8 ಕಿಲೋಮೀಟ್ರು ದೂರ ಹೋಗಿ ನೀರು ಕುಡಿಯೋ ನೀರು ತರಬೇಕಾಗೋದು, ಅಂಥ ಪರಿಸ್ಥಿತಿ. ಈಗ ಜಮೀನಿಗೆ ಹೇಗೆ ಕೀಲಾರದಿಂದ ಹೇಗೆ ಹೋಗಬೇಕು ನಿಮ್ಮ ಜಮೀನಿಗೆ? ಸರ್, ಕೀಲಾರದಿಂದ ಬಸ್ಗಳು ಹೋಗುತ್ತೆ, ಗಾಡಿಗಳಲ್ಲಿ ಹೋಗ್ತೀವಿ. ಹೌದಾ? ಹೌದು ಸರ್. ಅಂದಾಜು ಎಷ್ಟು ಕಿಲೋಮೀಟರ್ ಇರ್ಬೋದು ಕೀಲಾರದಿಂದ? ಕೀಲಾರದಿಂದ ಬರೀ 2-3 ಕಿಲೋಮೀಟರ್ ಅಷ್ಟೇ ನಿನಗೆ, ಮಂಡ್ಯದಿಂದ 8-10 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ ಓಕೆ. ಏನೋ ಹೆಸರು ಭಾಳ ವಿಶೇಷವಾಗಿ ಕೊಟ್ಕೊಂಡಿದ್ದೀರಿ, ನಿಮ್ಮ ಹೆಸರು ಇರಬೇಕು ಅದರಲ್ಲಿ ಅಲ್ವಾ? ಮುಕ್ತ ಆರ್ಚರ್ಡ್ ಅಂತ ಕೊಟ್ಟಿದ್ದೀವಿ ಸರ್. ಅಲ್ವಾ? ಓಕೆ ಓಕೆ. ಏನಕ್ಕೆ ಆ ಹೆಸರು ಆಯ್ಕೆ ಮಾಡಿದ್ರಿ? ಅದು ನೇಚರ್ ಬಗ್ಗೆ ಭಾಳ ಪ್ರೀತಿ ವ್ಯಾಮೋಹ ಇರೋದ್ರಿಂದ, ಆಮೇಲೆ ನಮ್ಮ ಮನೆಯವ್ರ ಹೆಸರು ಅದಕ್ಕೆ ಸೂಕ್ತ ಅಂತೇಳಿ ಅವ್ರ ಹೆಸರು ಕೊಡಿ. ಓಕೆ ಓಕೆ. ಮೇಡಮ್ ಭಾಳ ಖುಷಿಯಾಗಿರ್ಬೇಕಲ್ವ ಮೇಡಮ್? ಹಂಗೇನಿಲ್ಲ ಸರ್, ನನ್ನ ಮಗನಿಗೂ ಇಷ್ಟ ಅದು. ಓಕೆ, ಇರಲಿ ಬಿಡಿ, ತಾಯಿ ಅಲ್ವಾ. ಹೇಳಿ ಮೇಡಮ್, ಈಗ ಜಮೀನು ಎಷ್ಟು 25 ವರ್ಷದಿಂದ ತಗೊಂಡ್ರಿ ಅಲ್ವಾ? ಹೇಗಿತ್ತು ಜಮೀನು ತಗೊಂಡಾಗ? ಜಮೀನು ತಗೊಂಡಾಗ ಸರ್ ಸುತ್ತ ಬೇಲಿ ಇತ್ತು, ಆದರೆ ಎಲ್ಲ ಹಾಳಾಗಿತ್ತು. ಮತ್ತು ಮಾವಿನ ಮರ ಇತ್ತು ಅಂತ ಒಳ್ಳೆ ಮಾವು ಬಿಡ್ತಾ ಇರಲಿಲ್ಲ. ಆಮೇಲಿಂದ ಜಮೀನಲ್ಲಿ ತೆಂಗಿತ್ತು, ಅದಕ್ಕೂ ವ್ಯವಸಾಯ ಬೇಕಾಗಿತ್ತು. ಆಮೇಲೆ ಒಂದಷ್ಟು ಇದು ತೇಗದ ಮರ ಇತ್ತು ಸರ್, ಇದಿಷ್ಟು ಇತ್ತು ಸಸಿ, ಅವಾಗಿನ ತೇಗ, ಈ ಥರ ಇತ್ತು ಸರ್ ಜಮೀನಿನ ವ್ಯವಸ್ಥೆ. ಎಷ್ಟು ಎಕರೆ ತಗೊಂಡಿತ್ತು? 3 ಎಕರೆ ಜಮೀನು ಸರ್. 3 ಎಕರೆ ಜಮೀನು? ಹೌದು ಸರ್. ಆಮೇಲೆ ಏನು ಮಾಡಿದ್ರಿ ನೀವು? ಆಮೇಲೆ ನಾವು ಮಾಡ್ದೋ ಅನ್ನೋದಕ್ಕಿಂತ ಯಜಮಾನರು ಮತ್ತು ಮಗ ಇಬ್ಬರು ಸೇರಿ, ಮಗ ಅದಕ್ಕೆ ಫುಲ್ಲು ಬೇಲಿ ಹಾಕಿಸ್ತ ಸರ್, ಎಲೆಕ್ಟ್ರಿಕ್ದ ಸಂಬಂಧಪಟ್ಟಂತೆ ಬೇಲಿ ಹಾಕಿಸ್ತ. ಆಮೇಲಿಂದ ಇದು ಮಾವು ಅಂತ ಒಳ್ಳೆ ಮಾವು ಇಲ್ಲದೆ ಇರೋದ್ರಿಂದ ಮಾವನ್ನು ತೆಗ್ಸಿದ್ರು ಸ್ವಲ್ಪ. ಈಗ ಅಲ್ಲಿ ಸಾಕಷ್ಟು ಹಣ್ಣಿನ ಗಿಡಗಳು, ಆಮೇಲೆ ಬೇಲದ ಗಿಡ, ಬೆಟ್ಟದಲ್ಲಿ ಗಿಡ, ಆಮೇಲೆ ಅಡಿಕೆ, ಇದನ್ನೆಲ್ಲ ಹಾಕಿದ್ರೆ ಕರಿಬೇವು, ಈಗ ಎಲ್ಲ ಥರದ್ದು ಹಾಕಿ ಈಗ ತೋಟನ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್. ಓಕೆ, ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಸೇರ್ಕೊಂಡಿಲ್ವೇ? ನಾನು ಹೋಗ್ತೀನಿ ಸರ್, ಜೊತೆಗಳಲ್ಲಿ ಹೋಗ್ತೀನಿ. ಹೋಗಿ ಹೋಗಿ ಅವ್ರ ಜೊತೆನಲ್ಲಿ ನಾನು ಏನ್ ಆಗುತ್ತೋ ಅಷ್ಟು ಕೆಲಸನ ಮಾಡ್ತೀನಿ. ಓಕೆ, ಇಂಥ ಗಿಡ ಹಾಕ್ಬೇಕು, ಇಂಥ ಗಿಡ ಇಲ್ಲಿರ್ಬೇಕು, ಇಂಥದ್ದು ಇಲ್ಲಿರ್ಬೇಕು ಅಂತ ಸಲಹೆನೂ ತಾವು ಕೊಡಲ್ವೇ ಅಲ್ಲಿ ಹೋಗಿ? ಇಲ್ಲ ಸರ್, ಆ ಸಲಹೆ ಎಲ್ಲ ಯಜಮಾನರದ್ದೇ ಜಾಸ್ತಿ ಆಗಿರುತ್ತೆ. ಹೌದೇ? ಹೌದು. ಆಮೇಲೆ ಹೋಗ್ತೀರಿ, ಜಮೀನಲ್ಲಿ ಇರ್ತೀರಿ, ಒಂದಷ್ಟು ಸುತ್ತಾಡ್ತೀರಿ, ವಾಪಸ್ ಬಂದ್ಬಿಡ್ತೀರಿ, ಅಷ್ಟೇನಾ? ಸಂಜೆ ತನಕ ಅಲ್ಲೇ ಇರ್ತೀವಿ ಸರ್. ಅಲ್ಲಿ ಕಳೆ ಕೀಳೋದು, ಇನ್ನೇನು ಅದಕ್ಕೆ ನೀರಿನ ವ್ಯವಸ್ಥೆ ಇದ್ರೆ, ಅಂದ್ರೆ ಡ್ರಿಪ್ ಇರಿಗೇಷನ್ನೇ ಮಾಡಿಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸುತ್ತ ನೋಡ್ಕೊಂಡ್ಬರೋದು, ಇದನ್ನೆಲ್ಲ ಮಾಡೋದು ಮಾಡ್ಕೊಂಡು ಹೋಗ್ತೇವೆ. ಗೊಬ್ಬರ ಗಿಬ್ಬರ ಇದ್ರೆ ಅದನ್ನ ಸ್ವಲ್ಪ ಹಾಕೋದು. ನಿಮ್ಮ ಆಸೆ ಏನು ಮುಕ್ತ ಅವ್ರೆ, ನಿಮ್ಮ ಹೆಸರೇ ಇಟ್ಟಿದ್ದಾರೆ ಫಾರಂಗೆ, ಅದು ಹೇಗಿರಬೇಕು, ಇನ್ನೊಂದು 10 ವರ್ಷಕ್ಕೆ ಏನಾಗಬೇಕು ಅನ್ನೋ ಆಸೆ ಇದೆ ತಮಗೆ? ಸರ್, ಎಲ್ಲ ಥರದ್ದು ಹಣ್ಣಿನ ಗಿಡಗಳಿರಬೇಕಲ್ಲಿ, ಎಲ್ಲ ಥರ ಪಕ್ಷಿಗಳು ಬರಬೇಕಲ್ಲಿ ನೋಡೋದಕ್ಕೆ, ಮತ್ತು ಜನಗಳು ಅಷ್ಟೇ ಬಂದು ನೋಡಿಕೊಂಡು ಈ ಥರ ನಾವು ಮಾಡಬೇಕು ಅನ್ನೋ ಒಂದು ಆಸೆಯಲ್ಲಿ ಹೋಗಬೇಕು. ನೀವು ಪಕ್ಷಿಗಳನ್ನು ಗುರುತಿಸ್ತೀರಾ? ಕಲ್ತಿದ್ದೀರಾ? ಗುಬ್ಬಿ ಬಂದ್ರೇ ಒಂದು ದೊಡ್ಡ ಸಂತೋಷ ಸರ್, ಅಷ್ಟು ಖುಷಿ ಅನ್ಸುತ್ತೆ. ಒಂದು ಗಿಣಿ ಬಂದ್ರೇ ಖುಷಿ ಅನ್ಸುತ್ತೆ. ಸಾಕಷ್ಟು ನವಿಲುಗಳು ಬರುತ್ತೆ ಪಕ್ಕದ ಜಮೀನುಗಳಿಂದ, ಸಾಕಷ್ಟು ಪಕ್ಷಿಗಳನ್ನ ನೋಡಿದಾಗ ಭಾಳ ಮನಸ್ಸಿಗೆ, ಅದ್ರ ಕೂಗುನ ಕೇಳಿದಾಗಲೂ ಅಷ್ಟೇ ಮನ್ಸಿಗೆ ತುಂಬ ಖುಷಿ ಆಗುತ್ತೆ ಸರ್. ಹೇಳಿ ಸರ್, ಯಾವ ರೀತಿ ಜಮೀನನ್ನು ಅಭಿವೃದ್ಧಿ ಮಾಡಿದ್ರಿ ಅಂತ? ಅಂದರೆ ನಾನು ಈ ಕೇಬಲ್ ಟಿ ವಿ ಮಾಧ್ಯಮದಲ್ಲೇ ನಾನು ಒಂದು ಚಾನಲ್ ಮಾಡ್ತಿದ್ದೆ, ಕೃಷಿರಂಗ ಅಂತೇಳಿ. ಓ, ಅದರಲ್ಲಿ ನಾನು ಭಾಳಷ್ಟು ರೈತರಿಗೆ ಕೃಷಿ ವಿಜ್ಞಾನ ಜೊತೆಗೆ, ಆಮೇಲೆ ಆರ್ಟಿಕಲ್ಚರು ಅಗ್ರಿಕಲ್ಚರು ಅಧಿಕಾರಿಗಳ ಜೊತೆಯಲ್ಲಿ ಅವ್ರಿಗೇನು ಅನುಕೂಲ ಮಾಡಬೇಕು ಅದೆಲ್ಲ ನಮ್ಮ ಚಾನಲ್ ಮೂಲಕನೂ ಮಾಡ್ತಿದ್ದೆ. ಪ್ಲಸ್ ವಾಲಂಟಿಯರ್ ಆಗಿ ಯಾರಿಗಾದ್ರು ತೊಂದರೆ ಆದಾಗ ಅವ್ರನ್ನ ಕರ್ಕೊಂಡೋಗಿ ನೇರ ಭೇಟಿ ಮಾಡಿಸಿ ಅದೆಲ್ಲ ಮಾಡ್ತಿದ್ದೆ. ಆಕಾಶವಾಣಿಯಲ್ಲಿ ಕೃಷಿರಂಗ ಪ್ರಸಾರ ಮಾಡಿದಾಗ ನೀವು ನಾವು ಮಾಡ್ತಿದ್ದು ತುಂಬ ಖುಷಿ ಆಗುತ್ತೆ. ನಾನು ಸತತ ಒಂದು 16-17 ವರ್ಷ ಕಾರ್ಯಕ್ರಮ. ಯಾವ ಸಮಯದಲ್ಲಿ ಪ್ರಸಾರ ಮಾಡ್ತಿದ್ರಿ? ನಾವೆಲ್ಲ ಸಾಯಂಕಾಲನೇ, ಸಾಯಂಕಾಲ 7:00 ಹೆಚ್ಚು ಕಮ್ಮಿ 9 ಗಂಟೆವರೆಗೆ ಲೈವ್ ಪ್ರೋಗ್ರಾಮ್ ಇರೋದು. ಯಾರನ್ನಾದ್ರೂ ಕರ್ಕೊಂಬಂದು ಕೂರಿಸಿತ್ತು, ಒಳ್ಳೆ ಸಲಹೆ ಕೊಡೋರು, ಭಾಳಷ್ಟು ಕಾಲ್ ಬರ್ತಿತ್ತು. ಅವಾಗ ನಮ್ಮದು ವ್ಯಾಪ್ತಿ ಜಾಸ್ತಿ ಇತ್ತು. ನಾವು ಮಂಡ್ಯ ಅಲ್ಲದೆ ಪಕ್ಕದಲ್ಲಿ ರಾಮನಗರ ಡಿಸ್ಟಿಕ್ ಹೋಗ್ತಿದ್ದು, ಈ ಕಡೆ ಮೈಸೂರು ಸ್ವಲ್ಪ ಭಾಗ ಬರ್ತಿತ್ತು, ಚಂದ್ರಾಪಟ್ಟಣ ಸ್ವಲ್ಪ ಭಾಗ ಹೋಗ್ತಿತ್ತು, ತುಮಕೂರು ಸ್ವಲ್ಪ ಭಾಗ ಹೋಗ್ತಿತ್ತು. ಸುಮಾರು ಕಡೆ ನಮ್ಮ ವ್ಯಾಪ್ತಿ ಚೆನ್ನಾಗಿತ್ತು. ಅವಾಗ ಈ ಗ್ಲೋಬಲೈಸೇಷನ್ ಆದಾಗ ಸ್ವಲ್ಪ ಟೆಕ್ನಾಲಜಿ ಬದಲಾದಾಗ ಏನಾಗಿತ್ತಂದರೆ ನಮ್ಮ ಇನ್ವೆಸ್ಟ್ಮೆಂಟು ಜಾಸ್ತಿ ಕಳೆದಿದ್ದು, ಹಂಗಾಗಿ ನಾವು ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆಯಿತು, ಈಗ ಜಮೀನು ಹೇಗೆ ಡೆವಲಪ್ ಮಾಡಿದ್ರಿ ಹೇಳಿ? ಜಮೀನು ನಾನು ಮತ್ತು ಮಗ ಸೇರ್ಕೊಂಡು ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ, ಖುಷಿ ಅನ್ಸುತ್ತೆ. ನಿಮ್ಮ ಮಗನ ಬಗ್ಗೆ ಒಂಚೂರು ಹೇಳಿ. ಮಗ ಹರ್ಷ ಅಂತೇಳಿ, ಅವರು ಮಂಡ್ಯದಲ್ಲೇ ಅವರು ವಿದ್ಯಾಭ್ಯಾಸ ಆಗಿದ್ದು ಅಪ್ ಟು ಬಿ ಇ. ಅವರು ಬಿ ಇ ಮುಗಿಸಿ ಜರ್ಮನ್ಗೆ ಹೋದರು ಎಮ್ ಎಸ್ ಮಾಡಲಿಕ್ಕೆ. ಅಲ್ಲೂ ಸಹ ಅವರು ಒಳ್ಳೆ ಅಚೀವ್ ಮಾಡಿದ್ದಾರೆ, ಖುಷಿ ಆಗುತ್ತೆ. ಒಂದು ಕಂಪ್ನಿಗೆ CEO MD ಆಗಿ ಸುಮಾರು 600 ಜನದವ್ರು ಕೆಲಸ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಕೊರೋನಾ ಟೈಮಲ್ಲಿ. ಅದು ಗ್ರೇಟ್ ಅಚೀವ್ಮೆಂಟು. ಅವಾಗಲೂ ಸಹ ಅವ್ರಿಗೆ ಇಂಡಿಯನ್ ಇದರಲ್ಲಿ ಬೆಸ್ಟ್ ಟೆಕ್ ಲೀಡರ್ ಆಫ್ ಇಂಡಿಯಾ ಅಂತೇಳಿ ಅವಾರ್ಡ್ ಸಿಕ್ತು. ಅದು ಸಹ ನಮ್ಗೆ ಭಾಳ ಸಂತೋಷ ಕೊಟ್ಟಿದೆ. ಆಮೇಲೆ ಚಿಕ್ಕ ವಯಸ್ಸಲ್ಲಿ ಅವ್ರು ತುಂಬ ಅವಾರ್ಡ್ ಬಂದಿದೆ, ಸುಮಾರು 100+ ಅವಾರ್ಡ್ ಬಂದಿದೆ. ಓಕೆ, ನೀವು ನಿಮ್ಮ ಮಗ ಸೇರ್ಕೊಂಡು ಏನು ಮಾಡಿದ್ರಿ ಜಮೀನಲ್ಲಿ? ಜಮೀನಲ್ಲಿ ಮಗ ಪಾಪ ಅವರು ಈಗ ಕೆಲಸ ಮಾಡ್ತಿದ್ದಾರೆ, ಅವರು ಸಲಹೆ ಕೊಡ್ತಿರ್ತಾರೆ, ಇಂಥದ್ದು ಮಾಡಿ ಈಗ ಮಾಡಿ, ಟೆಕ್ನಾಲಜಿ ನಾ ಬಳಸ್ತೀನಿ, ನೀವು ಗಿಡ ಬೆಳೆಸಿ. ಟೆಕ್ನಾಲಜಿ ಜೊತೇಲಿ ಎರಡೂ ಜಮೀನಲ್ಲಿ ಟೆಕ್ನಾಲಜಿ ಮತ್ತು ಗಿಡ ಎರಡನ್ನೂ ಬೆಳೆಸಿ ಒಟ್ಟೊಟ್ಟಿಗೆ ಹೋಗಲಿ. ಈ ಟೆಕ್ನಾಲಜಿ ಅಂದರೆ ಏನೇನು ಮಾಡಿದ್ರಿ ಹೇಳಿ? ಟೆಕ್ನಾಲಜಿ ಡ್ರಿಪ್ ಇರಿಗೇಷನ್ ನಾವು ಯಾರನ್ನು ಯೂಸ್ ಮಾಡ್ಕೊಂಡು ನಾವೇ ಮಾಡಿದ್ದೀವಿ, ನಮ್ಮ ಡ್ರಿಪ್ ಇರಿಗೇಷನ್ ನಾವೇ ಮಾಡಿದ್ವಿ ಪೂರ್ತಿ. ನಿಮ್ಮ ಪೂರ್ತಿ ನಮ್ಮ ಜನ ಯಾರ ಸಹಾಯನೂ ಪಡೀಲಿಲ್ಲ ಅಲ್ಲಿ, ನಮ್ಮದೇ ಒಂದು ಮೆಥಡ್ ಬಳಸ್ಕೊಂಡು ನಾವೇ. ಏನು ಮೆಥಡ್ ಅದು ಕೇಳಿ? ಮೆಥಡ್ ಅಂದರೆ ಏನೇನು ಪೈಪ್ ಲೈನ್ ಹಾಕಿ ಯಾವ ಥರ ಹಾಕ್ಬೇಕು, ಎಷ್ಟು ಮಟ್ಟಿಗೆ, ಈಗ 4 ಲೀಟ್ರ್ ಹೋಗ್ಬೇಕು, 8 ಲೀಟ್ರ್ ಹೋಗ್ಬೇಕು, 12 ಲೀಟ್ರ್ ಹೋಗ್ಬೇಕು ಗಿಡಕ್ಕೆ, ಆ ಥರ ಸಿಗತ್ತೆ ಇಸ್ರೇಲ್ ಟೆಕ್ನಾಲಜಿಲಿ, ಆ ಥರದ್ದೆಲ್ಲ ಸಿಗತ್ತೆ. ಅದನ್ನು ಬಳಸಿ ಪೈಪ್ ಎಲ್ಲ ಅಂಡರ್ಗ್ರೌಂಡ್ ಮಾಡಿದ್ದೀವಿ, ಒಂದು ಭೂಮಿಯೊಳಗೆ ಊತ್ ಹಾಕಿದ್ದೀವಿ ಪೈಪ್ನ. ಅಂದರೆ ನಾವು ಆಡು ಭಾಷೆ ಹೇಳ್ಬೇಕಂದ್ರೆ ಊತ್ ಹಾಕಿದ್ದೀವಿ ಪೈಪ್ನ, ಊತ್ ಹಾಕಿ ಅಲ್ಲಿ ಎಲ್ಲೆಲ್ಲಿ ಬೇಕೋ ಅಲ್ಲಿ ಓಪನ್ ಮಾಡಿ ಅಲ್ಲಿ ನೀರನ್ನ ಹೋಗಂಗೆ ಮಾಡಿದ್ದೀವಿ. ಬೇರೆ ಬೇರೆ ದಿಕ್ಕು 4 ದಿಕ್ಕಲ್ಲೂ ನೀರು ಹೋಗಂಗೆ ಮಾಡಿದ್ದೀವಿ. ಅಲ್ಲ, ಈಗ ನೀವೇ ಮಾಡ್ಕೊಂಡಿದ್ದರಿಂದ ಏನು ಅನುಕೂಲ ಆಯ್ತು ನಿಮಗೆ? ಅನುಕೂಲ ಅಂದರೆ ಅನುಭವ ಒಂದು, ಖರ್ಚು ಉಳಿತು, ಮಾಡ್ಬೋದು. ಖರ್ಚು ಅಂದರೆ ಈಗ ಹೊರಗಡೆ ನೀವು ಅಷ್ಟೇ ಮಾಡಿಸ್ಬೇಕಂದ್ರೆ ಮಿನಿಮಮ್ ಇಲ್ಲಾಂದ್ರೆ 50-60 ಸಾವಿರ ಕೊಡಬೇಕು ಕೂಲಿನೇ, ಅದನ್ನು ಉಳಿಸಿದ್ದೀವಿ. ಆಮೇಲೆ ನಮಗೆ ನಾಲೆಜ್ ಬಂದಿದೆ, ಈಗ ಅವರೇನೋ ಮಾಡಿಬಿಟ್ಟು ಹೋಗಿರ್ತಾರೆ, ಏನೋ ಬೇಕಂದ್ರೆ ಅವ್ರಿಗೆ ಫೋನ್ ಮಾಡಬೇಕಾಗತ್ತೆ ಕೆಲವೊಂದು ಟೈಮು, ಆ ಅವಶ್ಯಕತೆ ಇರೋಲ್ಲ. ನಮಗೆ ಗೊತ್ತಾಗತ್ತೆ ಜಮೀನಲ್ಲಿ ಎಲ್ಲಿ ಏನಾದರೂ ಇದು ನಾವೇ ಮಾಡ್ಬೋದು. ಅಲ್ಲ, ಲೇಬರ್ದೊಂದು ಉಳಿಸಿದ್ರಿ, ಆಮೇಲೆ ಏನಾದರೂ ಇದು ಒಟ್ಟಾರೆ ನೀವು ಎಕ್ವಿಪ್ಮೆಂಟ್ಸ್ ಹಾಕಿ ನಾವು ನಾವೇ ಹೋಗಿತ್ತಂದು ಅದ್ರಲ್ಲಿ ಉಳಿಸಿದ್ದೀವಿ. ನಾವು ಎಲ್ಲ ಎಲ್ಲ ಕಡೆ ಚೆಕ್ ಮಾಡಿ ಎಲ್ಲಿ ಕ್ವಾಲಿಟಿ ಮತ್ತು ದರ ಕಡಿಮೆ ಇರುತ್ತೆ, ಗುಣಮಟ್ಟ ಇಲ್ಲಿ ಚೆನ್ನಾಗಿದೆ, ಅದ್ರ ಜೊತೆಗೆ ದರನೂ ಕಾಂಪಿಟೇಟಿವ್ ಪ್ರೈಸ್ ಎಲ್ಲಿದೆ ಅದನ್ನೆಲ್ಲ ವಿಚಾರಿಸಿ ತಂದು ಮಾಡಿದೆ. ಈ ಬೇಲೆ ಹಾಕಿದ್ದು ಬೇಲಿ ಹಾಕಿದ್ದು ಅಷ್ಟೇ, ಎಲೆಕ್ಟ್ರಿಕ್ ಬೇಲಿನೂ ಇದೆ, ಮಾಮೂಲಿ ಬೇಲಿನೂ ಇದೆ, ಅದು ಚೆನ್ನಾಗಿದೆ. ಅದು ನೀವೇ ಮಾಡ್ಕೊಂಡಿದ್ದು? ಅದನ್ನು ಮಾಡಿಸಿದ್ವಿ, ಯಾಕಂದ್ರೆ ತಂತಿ ಅದು ಸ್ವಲ್ಪ ತುಂಬ ಇದಾಗಿರುತ್ತೆ, ಶಾರ್ಪ್ ಆಗಿರುತ್ತೆ, ಕೈಗೆ ಕೂತು ಆ ಕೆಲಸ ಮಾಡೋರನ್ನೇ ಕರ್ಕೊಂಬಂದು ಬೇಲಿ ಮಾತ್ರ ಅವ್ರು ಮಾಡಿ ಅವ್ರ ಕೆಲ್ ಮಾಡಿಸಿದ್ವಿ. ಓಕೆ, ಆಮೇಲೆ ಯಾವ ತರಹ ಬೆಳೆಗಳನ್ನು ಹಾಕಿ ಅಭಿವೃದ್ಧಿ ಮಾಡ್ತಾ ಬಂದ್ರಿ ಹೇಳಿ, ಮೊದಲಿಂದ ಕೊನೆ ತನಕ ಹೇಳಿ. ನಾವು ತೊಗೊಂಡಾಗ ಏನೂ ಇರಲಿಲ್ಲ ಆ್ಯಕ್ಚುಲಿ, ಮಾವಿನ ಗಿಡ ಸ್ವಲ್ಪ ಹಾಕಿ ಬಿಟ್ಬಿಟ್ಟಿದ್ರು. ನಾವು ಫಸ್ಟು ಗಿಡಗಳನ್ನ ಕಡಿಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಮನೆಯವರು ತುಂಬ ಒತ್ತಾಸೆ, ಯಾವ ಗಿಡ ಕಡ್ದಾಕ್ಬಾರ್ದು, ಅದನ್ನು ಇದು ಮಾಡಬಾರ್ದು, ಅದನ್ನೇ ಬೆಳೆಸ್ಬೇಕು ಅಂತ. ಆವಾಗ ನಾನು ಹೇಳ್ತಿದ್ದೆ ಮಾವಿನ ಗಿಡ ಅಷ್ಟು ಒಳ್ಳೆ ಕ್ವಾಲಿಟಿದಿಲ್ಲ, ಬೇಡ ಅಂತೇಳಿ. ಆದರೂ ಸುಮಾರು ಒಂದು 15-16 ವರ್ಷ ಅದನ್ನು ಬೆಳೆಸ್ದು, ಆದರೆ ಅಷ್ಟೊಂದು ಹೇಳಿದ ಪ್ರಮಾಣದಲ್ಲಿ ಫಲ ಬರಲಿಲ್ಲ. ಅದಕ್ಕೆ ಜಾಸ್ತಿ ಔಷಧಿ ಕೇಳೋದು ಗಿಡ. ಈಗ ಅದನ್ನು ತೆಗ್ದಿದ್ದೀವಿ, ಹೆಚ್ಚು ಕಮ್ಮಿ 157 ಗಿಡ ಆಯಿತು, ಅದರಲ್ಲಿ 140 ಗಿಡ ತೆಗೆದು ಬಿಟ್ಟಿದ್ದೀವಿ, ಇನ್ನೊಂದು 15 ಗಿಡ ಉಳಿಸ್ಕೊಂಡಿದ್ದೀವಿ. ಈಗ ಟೀಕ್ನೂ ಬೆಳೆಸಿದ್ವಿ, ಜೊತೆಗೆ ಸ್ವಲ್ಪ ಗಂಧದ ಗಿಡನೂ ಬೆಳೆಸಿದ್ದೀವಿ, ಒಂದು 50 ಗಂಧದ ಗಿಡ ಇದೆ. ಟೀಕ್ ಒಂದು 267 ಗಿಡ ಇದೆ, ಅದರಲ್ಲಿ ಒಂದು 40 ಗಿಡ ಕಟಾವು ಬಂದಿದೆ, ಅದು ಚೆನ್ನಾಗಿ ಬೆಳೆದಿದ್ದೀವಿ. ಈಗ ಮಧ್ಯದಲ್ಲಿ ಸ್ವಲ್ಪ ಅವರೇ ಹಾಕಿದ್ವಿ, ಒಂದು ಕಡೆ ರಾಗಿ ಹಾಕಿದ್ದೀವಿ, ಇನ್ನು ಕೆಲವು ಹಣ್ಣಿನ ಗಿಡ ಹಾಕಿದ್ವಿ, ಸಪೋಟೊ, ಸೀಬೆ, ಅಳಸಿನ ಹಣ್ಣು. ಅಳಸಿನ 9 ಜಾತಿದು ಹಾಕಿದ್ವಿ. ಯಾವ್ಯಾವ್ದು ಹೇಳ್ಬೋದೆ? ಹೇಳಕ್ಕೆ ಸ್ವಲ್ಪ ನಂಗೆ ಕಷ್ಟ ಆಗುತ್ತೆ, ಕೆಲವೊಂದೆಲ್ಲ ಈಸಿ ಇದೆ, ಅದು ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಡ್ತಾ ಇದ್ದಾವೆ ಹಲಸಿನ ಹಣ್ಣು? ಹೋಗಿ ಹಲಸಿನ ಹಣ್ಣು ಒಂದು ಗಿಡ ಬಿಡ್ತಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಆಗಿದೆ ಹಳಸಿನ ಗಿಡ. ಸರಿ, 9 ಜಾತಿ ತಂದು ಹಾಕಿದ್ದೆ, ಎಲ್ಲ ಜಾತಿ ಇರಲಿ ಅಂತೇಳಿ ನೆಲ್ಲಿಕಾಯಿ ಗಿಡ ಹಾಕಿದ್ದೀವಿ. ಆಮೇಲೆ ಈಗ ರೀಸೆಂಟಾಗಿ ಒಂದು 2 ಹೊಸ ತಳಿ ಹಾಕಿದ್ದೀವಿ, ಎಲ್ಲಿ ಹೋದ ಕಡೆ ಚೆನ್ನಾಗಿರೋದು ಕಂಡಾಗ ಅದನ್ನು ತಂದು ಹಾಕಿ ಅದಕ್ಕೆ ಜಾಗ ಮಾಡಿ ಅದಕ್ಕೆ ಹಾಕುವಂಥದ್ದು ನನ್ನ ಹ್ಯಾಬಿಟ್. ಒಳ್ಳೇದೆ ಮೇಡಮ್. ತೋಟದಲ್ಲಿ ಮನೆ ಕಟ್ಟಿದ್ದೀರಾ? ಚಿಕ್ಕದಾಗಿ ಕಟ್ಟಿರೋದು ಸರ್, ಒಂದು ಶೆಡ್ ಹಾಕಿದ್ದೀವಿ, ಇಕ್ವಿಪ್ಮೆಂಟ್ಸು, ಈ ಸಾಮಗ್ರಿಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂತ. ಇನ್ನೊಂದು ಸುಮ್ಮನೆ ಒಂದೆರಡು ಔಟ್ ಹೌಸ್ ಟೈಪಲ್ಲಿ ಎರಡು ರೂಮ್ಗಳನ್ನ ಹಾಕಿದ್ದೀವಿ ಸರ್. ಹೌದು, ಅಂದ್ರೆ ಹೋದಾಗ ರಾತ್ರಿ ಅಲ್ಲಿ ಉಳಿತೀರಾ ನೀವು? ಉಳಿಯತೀರಾ ಅಪರೂಪ ಸರ್. ಪಕ್ಷಿ ಕೂಗೆಲ್ಲ ಕೇಳಬೇಕು ಅಂದ್ರೆ ಬೆಳಿಗ್ಗೆ ಹೊತ್ತು ಹೋದ್ರೆ ಸಾಕಲ್ಲ ಸರ್, ಸಾಮಾನ್ಯ ಬೆಳಿಗ್ಗೆ ಹೋಗಿ ಸಂಜೆ 8 ಗಂಟೆ ಅಷ್ಟೊಳಗಡೆ ಅವು ಗುಡು ಸೇರ್ಕೊಂಡ್ಬಿಡ್ತವೆ, ಅಷ್ಟೊಳಗೆ ನಾವು ನಮ್ಮ ಗುಡಿಗೆ ಬಂದ್ಬಿಡ್ತೀವಿ ಸರ್. ಸೌರಶಕ್ತಿದು ಒಂದಷ್ಟೇನೋ ಮಾಡಿದ್ದೀರಾ ಅಂತ ಕೇಳಿದೆ. ಹೌದು ಸರ್. ಏನೇನು ಮಾಡಿದಿರಿ, ನೆನಪಿದ್ರೆ ಹೇಳಿ, ಇಲ್ಲ ಅಂದ್ರೆ ಕುಮಾರ್ ಅವ್ರು ಹೇಳ್ತಾರೆ ಸರ್. ಅವ್ರ ಕಡೆನೇ ಕೇಳ್ಕೊಂಡ್ರೆ ಟೆಕ್ನಾಲಜಿ ನನಗಿಂತ ಚೆನ್ನಾಗಿ. ಆಯ್ತು, ನಿಮಗೆ ಗೊತ್ತಿರೋ ಅಷ್ಟು ನೀವು ಹೇಳಿ ಮೇಡಮ್, ನೀವು ಅದನ್ನ ಬಳಸ್ತೀರಲ್ಲ ಸರ್. ಅದು ನೀರಿಗೆ ಸಂಬಂಧಪಟ್ಟಂತೆ ಈಗ ಎಲೆಕ್ಟ್ರಿಕ್ ಉಳಿಸೋದಕ್ಕೋಸ್ಕರ ಸೌರಶಕ್ತಿನಲ್ಲಿ ಬಳಸ್ಕೊಂಡು ಜಮೀನಲ್ಲಿ ಡಿಪ್ ಇರಿಗೇಷನ್ಗೆಲ್ಲ ಅದರದನ್ನೇ ಉಪಯೋಗಿಸ್ಕೊತಾ ಇದ್ದಾರೆ. ನೀವು ವಿದ್ಯುತ್ ಶಕ್ತಿ ಅವಲಂಬಿಸಿಲ್ಲ? ಇಲ್ಲ ಸರ್, ಇದನ್ನೇ ಜಾಸ್ತಿ ಅವಲಂಬಿಸಿರೋದು ಸೌರಶಕ್ತಿನ. ಹೌದು ಸರ್. ಆಮೇಲೆ ಅದಲ್ಲದೆ ಜಮೀನಲ್ಲಿ ಎಲ್ಲಾ ಲೈಟ್ಗಳಿಗೂ ಸಹಿತ ಅದನ್ನೇ ಉಪಯೋಗಿಸ್ಕೊಂಡಿರೋದು ಸರ್. ಸೌರಶಕ್ತಿ. ಜಮೀನ್ಗೆ ಯಾಕೆ ಲೈಟ್ ಬೇಕು ಸರ್? ರಾತ್ರಿ ಹೊತ್ತು ನಾವು 8-9 ಗಂಟೆ ತನಕ ಇರ್ತೀವಿ. ರಾತ್ರಿ 9 ಗಂಟೆ ತನಕ ಇರ್ತೀವಿ, ಮಗ ಬಂದ್ರೆ ಸಾಮಾನ್ಯ ಉಳಿತನಲ್ಲಿ. ಹೌದು, ಯಜಮಾನರು ಅಷ್ಟೇ, ಸಾಮಾನ್ಯ ಎಷ್ಟೋ ಸತಿ 10 ಗಂಟೆ ರಾತ್ರಿ ತನಕ ಅಲ್ಲೇ ಉಳಿದಿರ್ತಾರೆ. ಮತ್ತೆ ಒಬ್ಬ ಇವ್ರನ್ನ ಇಟ್ಟಿದೀವಿ ಸರ್, ರಾಜು ಅಂತ ಹೇಳಿ, ಅವ್ರು ಅಲ್ಲೇ ಉಳಿತಾರೆ. ಅವರಿಗೋಸ್ಕರ ಎಲ್ಲಾನು ಅದು ಲೈಟ್ಸ್ಗೆಲ್ಲ ಸೌರಶಕ್ತಿನೇ ಉಪಯೋಗಿಸ್ಕೊಂಡು ಮಾಡ್ತಾ ಇದೀವಿ ಸರ್. ನೀವು ವಿದ್ಯುತ್ ಏನಾದರೂ ಉತ್ಪಾದನೆ ಮಾಡ್ತೀರಾ ಅಲ್ಲಿ ಸೌರಶಕ್ತಿಯನ್ನು ಬಳಸಿ? ಇಲ್ಲ ಸರ್, ಈಗ ಮನೆ ಹತ್ರ ಅದನ್ನ ಮಾಡ್ತಾ ಇದೀವಿ ಸರ್. ಹೌದು ಸರ್. ಕುಮಾರ್ ಅವ್ರು ಹೇಳಿ, ಏನಾದ್ರು ಅವ್ರು ಬಿಟ್ಟಿದ್ರು ಮೇಡಮ್? ಸೌರಶಕ್ತಿ ನಮಗೆ ಆ ಟೈಮಲ್ಲಿ ನಮಗೆ ಪಂಪ್ ಸೆಟ್ಟು ಇದಕ್ಕೋಸ್ಕರ ಕರೆಂಟ್ ಕೊಡಲಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ವೋಲ್ಟೇಜ್ ಸಾಲಲ್ಲ, ಟಿ ಸಿ ಸಾಲಲ್ಲ. ಹಾಗಂದಾಗ ನಾವು ಅದಕ್ಕೆ ಸೌರಶಕ್ತಿಗೆ ಹೋದೋ. ಸೌರಶಕ್ತಿ ಬಂದಮೇಲೆ 5 HP ಮೋಟ್ರ್ ಹಾಕ್ಕೊಂಡು ಅದನ್ನು ನಡೆಸ್ತೀವಿ. ನಮ್ಗೆ ಅದರಿಂದ ಏನು ತೊಂದರೆ ಆಗಿಲ್ಲ, ಚೆನ್ನಾಗಿ ನಡೀತದೆ ಸರ್. ಅಂದಾಜು ಎಷ್ಟು ಖರ್ಚು ಮಾಡಿದ್ರಿ? ಅಂದಾಜು 5 HP ಮೋಟ್ರ್ ಓಡಿಸೋದಕ್ಕೆ ನಮಗೆ 1.5 ಲಕ್ಷ ಸಬ್ಸಿಡಿ ಬಂದಿದೆ. 325,000 ರೂಪಾಯಿ ನಾವು ತುಂಬಿದ್ದು, ಅದ್ರಲ್ಲಿ 1.5 ಲಕ್ಷ ವಾಪಸ್ ಬಂದಿದೆ. ಸಬ್ಸಿಡಿ ಅಂದ್ರೆ ಏನು? ಯಾರಿಗೆ ಸಬ್ಸಿಡಿ ಅಂದ್ರೆ? ಕೃಷಿ ಇಲಾಖೆಯಿಂದ ಕೊಡುವಂಥದ್ದು. ಕೃಷಿ ಇಲಾಖೆಯಿಂದ, ತೋಟಗಾರಿಕಾ ಇಲಾಖೆಯಿಂದ. ನಾವು ಅಪ್ಲಿಕೇಶನ್ ಹಾಕಿ ಅಪ್ಲೈ ಮಾಡಿದ್ರೆ ಅವ್ರು ಬಂದು ವ್ಯಾಲಿಡೇಷನ್ ಮಾಡಿ ಚೆಕ್ ಮಾಡಿ ಎಲ್ಲ ಮಾಡಿ 1.5 ಲಕ್ಷ ಸಬ್ಸಿಡಿ ಇಮಿಡಿಯೇಟ್ ಆಗಿ ಕೊಟ್ಟಿದ್ದಾರೆ. 1 ತಿಂಗಳಲ್ಲೇ ಬಂದಿದೆ ನಮಗೆ. ಅದು ರೈತರಿಗೆ ತುಂಬ ಅನುಕೂಲ ಅದು. ಅಲ್ಲ, ಒಳ್ಳೆಯದು. ಈಗ ಸೌರಶಕ್ತಿ ಅಂದ್ರೆ ಪ್ಯಾನಲ್ ಏನಲ್ಲ ಅವೆಲ್ಲ ಇರ್ತಾವಲ್ಲ? ಹೌದು ಸರ್, ಹೌದು ಸರ್. ಅದನ್ನೆಲ್ಲ ನೀವೇ ಮಾಡ್ಕೊಂಡ್ರೆ? ಇಲ್ಲ ಇಲ್ಲ, ನಾವು ಅದನ್ನು ಅದು ಏನಂದ್ರೆ ಸರ್ಕಾರ ಏನು ಮಾಡಿದೆ, ಒಂದು ಕೆಲವು ಕಂಪ್ನಿಗಳನ್ನ ಆಯ್ಕೆ ಮಾಡಿಕೊಂಡಿದೆ, ಅವರಿಂದನೇ ತಗೊಳ್ಬೇಕು. ಇದೊಂದು ದೊಡ್ಡ ಸಮಸ್ಯೆ. ಸರ್ಕಾರಗಳು ಸಹ ಅದನ್ನು ಬದಲಾವಣೆ ಮಾಡ್ಕೋಬೇಕು. ಹಂಗಾಗಿ ನಾವು ಆ ಯಾರು ಆಯ್ಕೆ ಮಾಡೋದ್ರಲ್ಲಿ ಯಾರು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅನ್ನೋದು ನೋಡಿ ಅದರಲ್ಲಿ ಅವ್ರಿಗೆ ಕೊಟ್ಟು ನಾವು ಮಾಡಿಸ್ಕೊಂಡಿದ್ದೀವಿ. ಓಕೆ, ಅಂದರೆ ಎಷ್ಟು ಖರ್ಚಾಯಿತು ಅಂದರೆ? 325,000 ಖರ್ಚಾಯಿತು. ಅದರಲ್ಲಿ 1.5 ಲಕ್ಷ ಸಬ್ಸಿಡಿ ನಮಗೆ ವಾಪಸ್ ಬಂದಿದೆ, ಸರ್ಕಾರದಿಂದ ವಾಪಸ್ ಬಂದಿದೆ. ಈಗ ಅಷ್ಟು ಖರ್ಚು ಮಾಡಿದ್ದಕ್ಕೆ ನಿಮ್ಮದು 5 HP ಮೋಟರ್ ರನ್ ಆಗುತ್ತೆ. ಹೌದು. ಓಕೆ, ಬೋರ್ವೆಲ್ ಎಷ್ಟು ಆಳದಲ್ಲಿ ನೀರು ಸಿಕ್ಕಿರುತ್ತೆ ತಮಗೆ? ನಮಗೆ 150 ಇದೆ, ಇನ್ನೊಂದು 800 ಇದೆ. 800 350 ಮೊದಲು ಹಾಕ್ಸಿದ್ದು, 800 ಈಗ ಕಳೆದ 2 ವರ್ಷದಲ್ಲಿ ಬರಗಾಲ ಬಂದಿತ್ತು, ಕಾಲುವೆಲ್ಲೂ ನೀರು ಕೊಡ್ತಿರಲಿಲ್ಲ ಸುಮಾರು. ಆವಾಗ ಸುತ್ತಮುತ್ತಲು ಎಲ್ಲ ಇಡೀ ಮಂಡ್ಯ ಜಿಲ್ಲೆನೇ ಅವತ್ತು ಡ್ರಾಟ್ ಏರಿಯಾ, ತುಂಬ ತೆಂಗಿನ ಮರಗಳೆಲ್ಲ ಸುಳಿ ಬಂದು ಹೊಟ್ಟೋಗಿತ್ತು ಎಲ್ಲ. ಅಂಥ ಟೈಮಲ್ಲಿ 800 ಹಾಕ್ಸಿ 1 ಇಂಚ್ ಬಂದಿತ್ತು, ಈಗ ಅದು ತುಂಬ 2 ಇಂಚ್ ನೀರು ಬಂದಿದೆ, 2 ರನ್ ಆಗುತ್ತೆ. ಈಗೆಲ್ಲ ಹೊಸ ಟೆಕ್ನಾಲಜಿ ಬಂದಿದೆ, ರೈತರು ಏನು ಮಾಡಬೇಕಂದ್ರೆ ಹೊಸ ಟೆಕ್ನಾಲಜಿ ಬಳಸ್ಕೊಳ್ಬೇಕು. ಸೋಲಾರಲ್ಲೂ ಸಹ ಹೈ ಕ್ವಾಲಿಟಿ ಶೆಲ್ಸು, ಸೋಲಾರ್ ಪ್ಲೇಟ್ಸ್ ಎಲ್ಲ ಬಂದಿದೆ. 800,000 ಈಗ ಸೋಲಾರಲ್ಲಿ ನೀರು ಎತ್ತಬೋದು, ನೀರು ಎತ್ತ ಅಷ್ಟು ಟೆಕ್ನಾಲಜಿ ಬಂದಿದೆ. ಅಂದರೆ ಆ ಟೆಕ್ನಾಲಜಿ ಅಳವಡಿಸ್ಕೊಳ್ಳೋದಕ್ಕೆ ದುಡ್ಡು ಖರ್ಚು ಜಾಸ್ತಿ ಆಗುತ್ತಾ? ಇಲ್ಲ, ದುಡ್ಡೇನು ಅಷ್ಟು ಜಾಸ್ತಿ ಆಗಲಿ, ಕಡಿಮೆನೇ ಆಗಿದೆ. ಹೌದಾ? ಕಂಪೇರ್ ಟು ಮೊದಲಿಗೆ ಹೋಲಿಸಿದ್ರೆ ಈಗ ಕಡಿಮೆ ಆಗಿದೆ. ಸರ್, ನೀವು ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ನೀವು ಬಳಕೆ ಮಾಡದಲ್ಲೇ ಇರುವಂಥ ಸಂದರ್ಭದಲ್ಲಿ ಗ್ರಿಡ್ಗೆ ಏನಾದ್ರು ಕೊಡ್ತಾ ಇದ್ದೀರಾ? ಗ್ರಿಡ್ಗೆ ಇಲ್ಲ, ಆ ಇದನ್ನು ಮಾಡಲಿಲ್ಲ ತೋಟದಲ್ಲಿ. ಇನ್ನು ಮುಂದೆ ಮಗ ಮಾಡಬೇಕಂತಿದ್ದಾರೆ, 250 kW ವಿದ್ಯುತ್ ಉತ್ಪತ್ತಿ ಮಾಡಿ ಅದನ್ನು ಆನ್ ಗ್ರಿಡ್ ಕೊಡಬೇಕನ್ನೋದು ಅವರು ಒಂದು ಯೋಜನೆ ರೂಪಿಸ್ಕೊಂಡಿದ್ದಾರೆ. ನಿಮ್ಮ ಜಮೀನು ತುಂಬ ಪ್ಯಾನಲ್ಗಳೇ ಆಗ್ಬಿಡ್ತಾವಲ್ಲ? ಹಾಂ, ಎಲ್ಲ ಪ್ಯಾನಲ್ ಆಗತ್ತೆ. ಅವರೊಂದು ಕೃಷಿ ಉತ್ಪನ್ನ ಜೊತೆಗೆ ಅದನ್ನು ಒಂದು ವ್ಯಾಲ್ಯೂ ಆ್ಯಡೆಡ್ ಸರ್ವಿಸ್ ಮಾಡಿ ಆ ಮೂಲಕ ಒಂದು ಸಣ್ಣ ಒಂದು ಕೈಗಾರಿಕೆ ಪ್ರಾರಂಭ ಮಾಡಬೇಕು ಅನ್ನೋ ಯೋಜನೆ ಇದೆ ಜಮೀನಲ್ಲಿ. ಜಮೀನಲ್ಲಿ ಓಕೆ. ಈ ಸೌರಶಕ್ತಿ ದೀಪ ಏನು ಇಟ್ಕೊಂಡಿಲ್ಲ ಮೇಡಮ್? ಇದೆ ಸರ್. ಹೋಗ್ಬೇಕಾದ್ರೆ ಕೈಲಿ ಇಟ್ಕೊಂಡು ಓಡಾಡೋಕ್ಕೆ ಇದೆ ಮುಂದ್ಗಡೆ ಅದಕ್ಕೆ ಇದಿರ್ತದೆ, ಬೆಳಿಗ್ಗೆ ಬಿಸಿಲಲ್ಲಿ ಇಟ್ಟಿರ್ತೀವಿ, ಆಮೇಲೆ ಅದನ್ನ ಆನ್ ಮಾಡ್ಕೊಂತೀವಿ. ತುಂಬಾ ಮುಂಚೆ ಕುಕ್ಕರ್ಗಳನ್ನೆಲ್ಲ ಇಟ್ಟಿರೋರು, ಸೌರಶಕ್ತಿ ಕುಕ್ಕರ್ಗಳು ಅಂತೆಲ್ಲ. ಹೌದು ಸರ್, ಹೌದು, ದೂರದರ್ಶನದಲ್ಲಿ ಅದನ್ನೆಲ್ಲ ನೋಡಿದ್ದೆ. ನೋಡಿರ್ತೀರಿ? ಆದ್ರೆ ಅವತ್ತು ತಂದಿಲ್ಲ ನಾವು. ತುಂಬಾ ಜನರಿಗೆ ಸೌರಶಕ್ತಿ ಸದ್ಬಳಕೆ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಬಟ್ ಆದ್ರೂ ನೀವು ಜಮೀನ್ಗೆ ಹೋದಾಗ ಅದನ್ನ ಸದ್ಬಳಕೆ ಮಾಡ್ತಾ ಇದ್ದೀರಿ? ಮನೆಯಲ್ಲಿ ಈಗ ಫುಲ್ ಪೂರ್ತಿಯಾಗಿ ಸೌರಶಕ್ತಿ ಇದನ್ನೇ ಮಾಡಿಸ್ತಾ ಇದ್ದಾರೆ. ಸೂರ್ಯಘರ್ ಯೋಜನೆ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಮನೆ ಮೇಲೆ ಚಾವಣಿ ಮೇಲೆ ಪ್ಯಾನಲ್ ಗಳನ್ನ ಹಾಕಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡೋದು. ಓಕೆ, ಅದನ್ನ ನೀವು ಕೆಇಬಿಗೆ ಗ್ರಿಡ್ಗೂ ಕೊಡ್ಬೋದು. ನಮ್ಮ ಎಲೆಕ್ಟ್ರಿಕ್ ವಾಹನಗಳಿಗೂ ಚಾರ್ಜ್ ಮಾಡಬಹುದು, ಟೂ ವೀಲರ್ ಚಾರ್ಜ್ ಮಾಡಬಹುದು, ಮನೇಲಿರೋ ಯಂತ್ರೋಪಕರಣ ಎಲ್ಲದಕ್ಕೂ ನಾವು ಅದ್ರ ಮೂಲಕನೇ ಉಪಯೋಗ ಮಾಡಬಹುದು. ಮೇಡಮ್, ತಾವು ಸೊಸೈಟಿ ವಿಭಾಗ ಎಲ್ಲ ನೋಡ್ಕೋತಿರಲ್ವೇ, ಕೋಆಪರೇಟಿವ್ ಸೊಸೈಟೀಸ್ ಎಲ್ಲ, ಈ ಸೊಸೈಟಿಗಳಿಂದ ಏನಾದ್ರು ಸಾಲ ತಗೊಳ್ಳೋದು ಮಾಡೋದು ಏನಾದ್ರು ಮಾಡಿದ್ದೀರಾ ಅಥವಾ? ಇಲ್ಲ ಸರ್, ಇದುವರೆಗೂ ಸಾಲ ತಗೊಂಡಿಲ್ಲ ಸರ್. ಹೌದಾ? ಹೌದು ಸರ್. ಸಾಲವಿಲ್ಲದೆ ಅಭಿವೃದ್ಧಿ ಆಗಿದ್ದೀರಿ? ಹೌದು ಸರ್, ಸಾಲ ತಗೊಂಡಿಲ್ಲ ಇದುವರೆಗೂ. ಮತ್ತೆ ಯಾಕೆ ನೀವು ಸೊಸೈಟಿ ನೋಡ್ಕೊಳ್ಳೋಂತ ಇಲಾಖೆನೆಲ್ಲ ಇದ್ದೀರಿ? ನಾವು ಅದೇ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಏನಾದ್ರೂ ಹೆಸರು ಬರುತ್ತೇನೋ ಅನ್ನೋ ಒಂದು ಕಾರಣಕ್ಕೋಸ್ಕರ ಲೋನ್ ಮಾಡ್ಕೊಳಕ್ ಹೋಗೇ ಇಲ್ಲ ಸರ್ ನಾನು. ಹೌದಾ? ಹೌದು. ಓಕೆ. ಆಮೇಲೆ ಈಗ ನೀವು ಹಳ್ಳಿ ಕಡೆಗೆಲ್ಲ ಹೋಗ್ತಾ ಇರ್ತೀರಲ್ಲ? ಹೌದು ಸರ್. ಅಲ್ಲಿ ಸುತ್ತಮುತ್ತ ಹೆಣ್ಮಕ್ಳೆಲ್ಲ ಸಿಕ್ಕಾಗ ಅವ್ರಿಗೆ ಏನಾದ್ರೂ ಗೈಡ್ ಮಾಡ್ತೀರಾ? ಖಂಡಿತ ಸರ್. ಈ ತರ ಸೊಸೈಟಿಗಳಿಗೆ ಹೋಗಿ ಸಾಲ ತಗೊಳ್ಳಿ, ಇದರದೇ ನಿಮ್ಗೆ ಅಂತೆಲ್ಲ ಒಂದಷ್ಟು ಏನಾದ್ರು ಹೇಳ್ತೀನಿ ಸರ್. ಹೇಳ್ತೀವಿ, ನಾವು ಹೋದಾಗ ಸಾಕಷ್ಟು ಅದ್ರ ಬಗ್ಗೆ ಪ್ರಚಾರ ಕೊಟ್ಟೇ ಕೊಡ್ತೀವಿ. ಸಹಕಾರ ಸಂಘಗಳಿಂದ ದೊರೆಯುವಂಥ ಸವಲತ್ತುಗಳನ್ನ ಯಾವ ರೀತಿಯಾಗಿ ನೀವು ಬಳಸ್ಕೋಬೇಕು, ಸಾಲ ತಗೊಳ್ಳೋದಷ್ಟೇ ಅಲ್ಲ ಅದನ್ನು ಬೇರೆದಕ್ಕೆ ಉಪಯೋಗಿಸ್ಬೇಡಿ. ನೀವೇನಕ್ಕೆ ತಗೊಂಡಿರ್ತೀರೋ ಅದಕ್ಕೆ ಉಪಯೋಗಿಸ್ದಾಗ ನೀವು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸಾಲ ತಗೊಂಡು ಒಂದು ಒಡವೆ ಮಾಡಿಸ್ಕೊಳ್ಳೋದು, ಮದುವೆ ಮಾಡಿಸ್ಕೊಳ್ಳೋದು ಮಾಡಿದಾಗ ಅದು ಅಭಿವೃದ್ಧಿ ಆಗಲ್ಲ. ಪ್ರತಿಯೊಂದು ಹೇಳ್ತೀವಿ ಸರ್, ಮತ್ತು ಯಾವ ರೀತಿ ಸಾಲ ಅಪ್ಲೈ ಮಾಡ್ಕೋಬೇಕು, ಮಂತ್ಲಿ ನೀವು ಅಥವಾ 3 ತಿಂಗಳಿಗೊಂದ್ಸತಿನೋ ಯಾವ ರೀತಿ ಕಟ್ಟಬೇಕು ಅಂತ ಹೇಳಿರ್ತಾರೋ ಅದನ್ನು ನೀವು ಆ ರೀತಿ ಕಟ್ಟಬೇಕು. ಮತ್ತು ನೀವು ಗುರುತಿಸಿ ನಿಮ್ಮನ್ನು ಬೇಗ ನಿಮಗೆ ಸಾಲ ಸಿಕ್ಕೋ ಮುಂದಿನ ವ್ಯವಸ್ಥೆನೂ ಆಗುತ್ತೆ. ಪ್ರತಿಯೊಂದು ಹೇಳ್ತೀವಿ ಸರ್. ಸಹಕಾರ ಸಪ್ತಾಹ ಅಂತ ಮಾಡ್ತಿರಲ್ಲ ನವೆಂಬರ್ ತಿಂಗಳಲ್ಲಿ? ಹೌದು ಸರ್. ಅದ್ವಾ ಅದನ್ನು ಸ್ವಲ್ಪ ವಿಶೇಷವಾಗಿ ಏನಾದರೂ? ಹೌದು ಸರ್, ಅದು ನೆಹರು ಅವರು ಹುಟ್ಟಿದ ದಿನಾಂಕಕ್ಕೆ ಅವರ ಜನ್ಮ ದಿನಾಂಕದಲ್ಲಿ ಈ ಸಹಕಾರ ಸಪ್ತಾಹನ ಮಾಡುವಂಥದ್ದು. 7 ದಿನಗಳು ಈ ಸಪ್ತಾಹನ ಆಚರಿಸ್ತೀವಿ ಸರ್. ನಮ್ಮ ಸಹಕಾರ ಸಪ್ತಾಹದಲ್ಲಿ 7 ಬಣ್ಣಗಳುಳ್ಳಂಥ ಬಾವುಟ ಇದೆ ಸರ್. ಅದನ್ನು ಪ್ರತಿಯೊಂದು ಸಹಕಾರ ಸಂಘಗಳ ಮೇಲೂ ಸಹಿತ ಆರಿಸಬೇಕು, ಲಾಂಛನ ಇದೆ. ಆಮೇಲೆ ಈ ಸಹಕಾರ ಸಪ್ತಾಹದಲ್ಲಿ ಪ್ರತಿ ಸೊಸೈಟಿ ಒಂದು ಹೋಬಳಿ ಮಟ್ಟದಲ್ಲಿ ಸೊಸೈಟಿಗಳನ್ನ ಒಗ್ಗೂಡಿಸಿ ಪ್ರಚಾರ ಕಾರ್ಯಕ್ರಮ ಮಾಡ್ತೀವಿ ಸರ್. ಆವಾಗ ಒಂದೊಂದು ವಿಷಯನ ಕೊಟ್ಟಿರ್ತಾರೆ, ಅಭಿವೃದ್ಧಿ ಯಾವ ರೀತಿ ಅನ್ನೋದಕ್ಕೆ ಅದರ ಬಗ್ಗೆ ಮಾತಾಡೋದು, ಅದ್ರ ಬಗ್ಗೆ ಪ್ರಚಾರ ಮಾಡೋದು ವ್ಯವಸ್ಥೆ ಇರುತ್ತೆ. ಇದಲ್ಲದೆ ಸಹಕಾರ ರತ್ನ ಪ್ರಶಸ್ತಿನೂ ಕೊಡ್ತಾರೆ, ಅದಲ್ಲದೆ ಉತ್ತಮ ಕೆಲಸ ಮಾಡಿರುವಂಥ ಸಹಕಾರ ಸಂಘಗಳನ್ನ ಮತ್ತು ಆಡಳಿತ ಮಂಡಳಿನ ಗುರುತಿಸಿ ಅವ್ರಿಗೂ ಸಹಿತ ಬಹುಮಾನ ಕೊಡುವಂಥ ವ್ಯವಸ್ಥೆ ಇರುತ್ತೆ. ಮತ್ತು ಪ್ರತಿ ಸ್ಕೂಲು ಶಾಲೆಗಳಿಗೆ ಈ ಸಹಕಾರದ ಬಗ್ಗೆ ಡಿಬೇಟ್ ಕಾರ್ಯಕ್ರಮಗಳನ್ನ ಇಡ್ತಾರೆ, ಅವ್ರಿಗೂ ಸಹಿತ ಬಹುಮಾನ ಕೊಟ್ಟು ಅಲ್ಲೂ ಸಹಿತ ಪ್ರಚಾರ ಮಾಡ್ತಾರೆ ಸರ್. ಈ ಸಹಕಾರ ಸಂಘಗಳಿಂದ ಕೃಷಿ ಅಭಿವೃದ್ಧಿ ಆಗ್ತಿದೆ ಅಂತ ತಮಗನ್ಸುತ್ತಾ ಮೇಡಮ್? ಆಗುತ್ತೆ ಸರ್. ಹೇಗೆ ಆಗ್ತಾ ಇದೆ ಸರ್? ಈಗ ಬೀಜನ ನಮ್ಮ ಸಹಕಾರ ಸಂಘಗಳಿಂದ ಕೊಡ್ತಾರೆ, ಗೊಬ್ಬರನ ಸಹಿತ ಸಹಕಾರ ಸಂಘಗಳಿಂದ ಕೊಡ್ತಾರೆ, ಈಗ ಯಂತ್ರೋಪಕರಣಗಳನ್ನೂ ಸಹಿತ ಸಹಕಾರ ಸಂಘಗಳಿಂದ ಕೊಡುವ ವ್ಯವಸ್ಥೆ ಇದೆ ಸರ್. ಈಗ ಟಿ ಎ ಪಿ ಸಿ ಎಮ್ ಎಸ್ ಪ್ರತಿ ತಾಲೂಕಲ್ಲೂ ಇದೆ, ಅಲ್ಲಿ ನೇಗಿಲಿಂದ ಹಿಡಿದು ಪ್ರತಿ ಕುಡ್ಲು ಕೊಡ್ಲಿ ಪ್ರತಿಯೊಂದು ಉಪಯೋಗಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾರಾಟ ಮಾಡುವ ವ್ಯವಸ್ಥೆ ಇದೆ ಸರ್. ಅದ್ರ ಮೂಲಕನೂ ಸಹಿತ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ ಸರ್. ಅದಲ್ಲದೆ ಟ್ರೈನಿಂಗ್ ಕೊಡ್ತಾರೆ ಸರ್. ಸಾಲನೂ ಕೊಡ್ತೀರಾ? ಸಾಲನೂ ಕೊಡ್ತೀವಿ, ಮನ್ನಾ ಮಾಡ್ತೀವಿ ಸಾಲನ, ನಮ್ಮ ಡಿಪಾರ್ಟ್ಮೆಂಟ್ ಇಂದನೇ ಸಾಲ ಮನ್ನಾ ಆಗುವಂಥದ್ದು. ಮನ್ನಾ ಮಾಡೋದು ಬೇಡ, ಸಾಲ ಸಾಲ ಹೌದು ಸರ್ ಮಾಡ್ತೀವಿ. 50,000 ಪ್ರತಿ ವರ್ಷ ಯಾರು ಸದಸ್ಯ ತಗೊಂಡಿರ್ತಾನೋ ಅವನು ಯಾವುದೇ ಕಂತನ್ನ ಬಾಕಿ ಇಟ್ಕೊಳ್ದೇನೆ 50,000 ಪೂರ್ಣ ಉಳಿಸ್ಕೊಂಡಷ್ಟೇ ಇನ್ನೆಲ್ಲಾನು ಕಟ್ಟಿದ್ದಾಗ ಅವನಿಗೆ 50,000 ಮನ್ನಾ ಮಾಡುತ್ತೆ ಸರ್ಕಾರ. ಇದು ಪ್ರತಿ ವರ್ಷ ಮಾಡ್ತಾ ಇದೆ, ಅದರಿಂದ ಎಷ್ಟೋ ಅನುಕೂಲಗಳನ್ನ ಪಡ್ಕೊತಾ ಇದ್ದಾರೆ. ಮತ್ತೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದಾವಲ್ಲ ಸರ್, ಇದು ಇತ್ತೀಚೆಗೆ ಅಂದ್ರೆ ಸುಮಾರು ಒಂದು 30 ವರ್ಷದಿಂದಲೂ ಮಹಿಳಾ ಹಾಲು ಸಹಕಾರ ಸಂಘಗಳನ್ನೇ ಮಾಡ್ತಾ ಇರೋದು. ಯಾಕೆ ಅಂತ ಅಂದ್ರೆ ಕಷ್ಟಪಟ್ಟು ಮಹಿಳೆಯರು ಹಸುನ ಏನು ನಿರ್ವಹಣೆ ಮಾಡೋದಾಗಿರ್ಬೋದು, ಹಾಲನ್ನ ಕರೆದು ತಂದು ಸೊಸೈಟಿಗೆ ಹಾಕೋದಾಗಿರ್ಬೋದು, ಎಲ್ಲ ಅವಳ ಜವಾಬ್ದಾರಿ ಆಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮನೆಯ ಜವಾಬ್ದಾರಿ ಪೂರ್ತಿ ಅವಳ ಮೇಲೆ ಬಿದ್ದಿರುತ್ತೆ. ಅವಳ ಅಕೌಂಟಿಗೆ ದುಡ್ಡು ಹೋಗುವಂತ ವ್ಯವಸ್ಥೆನ ಈ ಮೂಲಕ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಸರ್. ಈಗ ನಿಮ್ದು ಪಿಸಿ ಅಂಡ್ ಆರ್ ಡಿ ಬ್ಯಾಂಕ್ ಕೂಡ ಆಗಿದೆ. ಹೌದು, ಬಹಳ ಹಿಂದೆ ಆಯ್ತು ಬಿಡಿ. ಸ್ವತಂತ್ರ ಪೂರ್ವದಲ್ಲೇ ಅವೆಲ್ಲ ರಚನೆ ಆಗಿರುವಂತದ್ದು. ಅಲ್ಲ ಅಲ್ಲ, ಅಂದ್ರೆ ಬ್ಯಾಂಕ್ ರೀತಿನೇ ನೀವು ಈಗ ಕಾರ್ಯನಿರ್ವಹಿಸ್ತೀರಿ, ಸಂಘ ಅಂತ ಏನಿರಲ್ಲ ಈಗ, ಅವರ ಏನು ಡೆಸಿಗ್ನೇಷನ್ ಕೂಡ ಚೇಂಜ್ ಮಾಡಿದ್ದೀರಿ, ಏನೋ ಒಂದು ಫೀಲಿಂಗ್ ಇರುತ್ತೆ, ನಾನು ಬ್ಯಾಂಕಲ್ಲಿ ಕೆಲಸ ಮಾಡ್ತೀನಿ ಬ್ಯಾಂಕಿಗೆ ಹೋಗ್ತೀನಿ ಅನ್ನೋ ಲೆಕ್ಕ ಇರುತ್ತೆ. ಅದೆಲ್ಲ ಆದ್ಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ ಅಂತ ತಮ್ಗನ್ಸುತ್ತಾ ಮುಕ್ತ ಅವರೇ? ಆಗಿದೆ ಸರ್, ಆಗಿದೆ, ಸಾಕಷ್ಟು ಬದಲಾವಣೆ ಆಗಿದೆ ಸರ್. ಜನಗಳು ಅಷ್ಟೇ ಡೆಪಾಸಿಟ್ ಇಡ್ತಾರೆ ಅಲ್ಲಿ ತಂದು, ಮತ್ತೆ ತಮಗೆ ತುಂಬಾ ಕಷ್ಟದಲ್ಲಿದ್ದಾಗ ಏನದು ಒಡವೆಗಳನ್ನ ತಂದು ಚಿನ್ನಾಭರಣಗಳನ್ನ ಅದು ಸಾಲಗಳನ್ನ ತಗೊಂತಾರೆ. ಅದಲ್ಲದೆ ಕ್ರೆಡಿಟ್ ಸೊಸೈಟಿಗಳಿರ್ತವೆ, ಅದ್ರ ಕೆಲಸನೇ ಅದು ಸಾಲ ಕೊಡೋದು. ರೈತರು ಸಹಿತ ಅಲ್ಲಿ ಸಾಲ ತಗೊಳ್ಳುವಂತ ವ್ಯವಸ್ಥೆ ಇರ್ತದೆ ಸರ್. ಹೇಳಿ ಕುಮಾರ್ ಅವರ. ಸರಿ, ಅದೇ ಸೋಲಾರ್ ಹಾಕಿದ್ರು, ಅದೊಂದು ಹೇಳಬೇಕಾಗಿತ್ತು. ನಾವು ಬೇಕಾದಾಗ ನೀರಿನ ಅವಶ್ಯಕತೆ ಇದ್ದಾಗ ಮಾತ್ರ ಅದನ್ನು ಬಳಸ್ಕೊಂಡು ಉಳಿದಿದ್ದ ಟೈಮಲ್ಲಿ ಅದನ್ನು ನಾವು ಮನೆ ವಿದ್ಯುತ್ಗಾಗಿ ಬಳಸಿದ್ದೀವಿ. ಆಮೇಲೆ ಕೆಲವು ಯಂತ್ರೋಪಕರಣಗಳನ್ನ ಚಾಲನೆ ಮಾಡಲಿಕ್ಕೆ. ಯಾವ ಯಂತ್ರೋಪಕರಣ ಚಾಲನೆ ಮಾಡ್ತೀರಿ? ಕಟಾವು ಯಂತ್ರಗಳನ್ನ ಚಾಲನೆ ಮಾಡ್ಬೋದು, ನಮ್ಮ ಹತ್ರ ಇದೆ, ಅದನ್ನೆಲ್ಲ ಬಳಸ್ಕೊಳ್ಳಂತ. ಬಟ್ ನಾವು ಅಲ್ಲಿ ಯೂಸ್ ಮಾಡ್ತಾ ಇಲ್ಲ, ಬಟ್ ಅದನ್ನು ಒಂದು ಇಕ್ವಿಪ್ಮೆಂಟ್ ಇದೆ, ಅದನ್ನು ಹಾಕ್ಕೊಂಡ್ರೆ ನೀವು ಕಟಾವು ಯಂತ್ರಗಳು ಈ ಏನು ಹುಲ್ಲ ಹಸಿ ಹುಲ್ಲನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು, ಅದಕ್ಕೆ ಬಳಸ್ಬೋದು. ಆಮೇಲೆ ನಮ್ಮ ಲೈಟಿಂಗ್ಸು, ತೋಟದಲ್ಲಿ ಎಲ್ಲ ಲೈಟಿಂಗ್ಸ್ಗೆ ಬಳಸ್ಬೋದು, ಬರೀ ನೀರು ಒಂದಕ್ಕೆ ಅಲ್ಲ, ಅದನ್ನು ಮಲ್ಟಿಪಲ್ ಪರ್ಪಸ್ಗಾಗಿ ಯೂಸ್ ಮಾಡ್ಬೋದು. ಅಲ್ಲ, ಈಗ ಸೌರಶಕ್ತಿ ತಾಂತ್ರಿಕತೆ ತುಂಬ ಸರಳವಾಗಿದೆ ಅಂತೀರಾ? ಯಾಕೆಂದ್ರೆ ಇದನ್ನು ಬಹಳ ಜನ ಬಳಸ್ಕೋಬಹುದು, ತುಂಬ ಸರಳವಾಗಿದೆ. ಆದರೆ ತುಂಬಾ ಜನರ ಭಯ ಏನು ಅಂತಂದ್ರೆ ಇದು ಬಹಳ ಬೇಗ ಏನಾದರೂ ವೇರಂಟೇರ್ ಆಗ್ತಿರುತ್ತೆ, ರಿಪೇರಿ ಬರ್ತಿರುತ್ತಾ? ರಿಪೇರಿನೇ ಕಡಿಮೆ. ಅದಕ್ಕೆ ಓಕೆ, ನಾವು ಏನು ಮಾಡಬಾರ್ದು, ಅದನ್ನ ಸುಮ್ಮನೆ ಏನೋ ಬಿಚ್ಚೋದು ತೆಗಿಯೋದು ಹಾಕೋದು ಏನೋ ಮಾಡೋಕ್ಕೆ ಹೋಗ್ಬಾರ್ದು. ತಂದು ಇನ್ಸ್ಟಾಲ್ ಮಾಡಿದ್ಮೇಲೆ ಅದ್ರ ಪಾಡಿಗೆ ಅದು ಬಿಡಬೇಕು, ಪ್ರತಿ ಒಂದು ತಿಂಗಳಿಗೊಂದ್ಸತಿ ಕ್ಲೀನ್ ಮಾಡಬೇಕು. ನಿಮ್ಮ ಥರನೇ ಕುತೂಹಲಗಳಿದ್ರೆ? ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಅಂದರೆ ಕೆಲವೊಂದನ್ನು ಮೊದಲು ಚಿಕ್ಕ ವಯಸ್ಸಲ್ಲಿ ಅದನ್ನು ಮಾಡ್ತಿದ್ದೆ ಹೊರತು ಈಗ ಮಾಡಲ್ಲ. ಯಾಕಂದರೆ ಈಗ ಮಾಡಲ್ಲ, ಅವತ್ತಿನ ದಿನ ಅದು ಆ ಟೈಮು ನಮಗೆ ಚಿಕ್ಕ ವಯಸ್ಸಲ್ಲಿ ಕಲಿಯೋ ವಯಸ್ಸು. ಏನಿದೆ ಇದರೊಳಗೆ, ಏನಿದೆ ರೇಡಿಯೋದ್ರೊಳಗೆ, ಏನಿದೆ ವಾಲ್ವ್ ರೇಡಿಯೋ, ನಾನು ಹೆಚ್ಚು ಕಮ್ಮಿ ವಾಲ್ನೇ ಮುರಿದು ಹಾಕ್ಬಿಟ್ಟಿದ್ದೀನಿ. ಈಗ ಮುಂದೆ ಏನೇನು ಮಾಡಬೇಕು ಅನ್ನೋ ಒಂದು ಕನಸುಗಳು ಆಸೆಗಳನ್ನು ಇಟ್ಕೊಂಡಿದ್ದೀರಿ? ಮುಂದೆ ಎಲ್ಲ ಕಂಪ್ಲೀಟ್ ಆಟೋಮೇಷನ್ ಮಾಡಬೇಕು ಅನ್ನೋದಿದೆ. ಇವತ್ತಿನ ಕಂಪ್ಲೀಟ್ ಆಟೋಮೇಷನ್ ಅಂದರೆ ಅದೇ ಜಾಗದಲ್ಲಿ ನನ್ನ ಮಗ ಒಂದು ಇಂಡಸ್ಟ್ರಿ ತರಬೇಕಂತ ಇದ್ದಾನೆ, ಅಗ್ರಿಕಲ್ಚರ್ ರೈತರಿಗೆ ಸಹಾಯ ಆಗುವಂಥದ್ದು, ರೈತರ ಏನು ಬೆಳೀತಿರ್ತಾರೆ ಆ ಫಸಲುಗಳನ್ನ ತಗೊಂಡು ಅದನ್ನು ಮತ್ತೆ ವ್ಯಾಲ್ಯೂ ಆ್ಯಡೆಡ್ ಮಾಡಿ ಮಾಡಬೇಕು ಅನ್ನೋದೊಂದು. ಆಮೇಲೆ ಅಲ್ಲೇ ನಾವು ಒಂದು 250 kV ವಿದ್ಯುತ್ ಶಕ್ತಿ ತಯಾರು ಮಾಡಿ ಅದನ್ನು ಕೊಡುವಂಥದ್ದು ಗ್ರಿಡ್ಗೆ ಕೊಡುವಂಥದ್ದು. ಆಮೇಲೆ ಅಲ್ಲಿ ಮಾಡೋದ್ರಿಂದ ಎಲ್ಲ ರೈತರಿಗೂ ಒಂದು ಮಾಹಿತಿ ಶೇರ್ ಮಾಡ್ದಂಗಾಗತ್ತೆ, ಅವ್ರಿಗೂ ಒಂದು ಅನುಕೂಲ ಆಗುತ್ತೆ, ಅದು ನಮ್ಮ ಮೇನ್ ಉದ್ದೇಶ. ಓಕೆ, ಯಾವ್ಯಾವ ಥರ ಎಲ್ಲ ಸೌರಶಕ್ತಿ ಬಳಸ್ಕೋಬಹುದು ನೀವು ಮಾಹಿತಿ ಕೊಡ. ಸೌರಶಕ್ತಿ ಇವತ್ತು ಅಲ್ಟಿಮೇಟ್ ಅಲ್ವಾ, ಇವನ್ KB ಏನು ಪವರ್ ಸಪ್ಲೈ ಇದೆ ಅದಕ್ಕಿಂತನೂ ಅಲ್ಟಿಮೇಟ್. ಇವತ್ತು ತುಂಬ ತಂತ್ರಜ್ಞಾನ ಬೆಳೆದಿದೆ, ಒಳ್ಳೆ ಥರದ ಸೋಲಾರ್ ಸೆಲ್ಗಳು ಮಾರ್ಕೆಟಲ್ಲಿ ಬಂದಿದೆ, ಚೆನ್ನಾಗಿ ಉತ್ಪಾದನೆ ಆಗ್ತಾ ಇದೆ. ಅದರಿಂದ ಇವತ್ತು ಕಡಿಮೆ ಬೆಳಕಲ್ಲು ಸಹ ನೀವು ಹೆಚ್ಚು ವಿದ್ಯುತ್ ಶಕ್ತಿನ ಉತ್ಪಾದನೆ ಮಾಡ್ಬೋದು. ಇವನು ನೆಕ್ಸ್ಟ್ ಫ್ಯೂಚರ್ ಡೇಸಲ್ಲಿ ಚಂದ್ರನ ಬೆಳಕಿಂದನೂ ಸಹ ನೀವು ಸೋಲಾರಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು. ಚಂದ್ರನೇ ಸೂರ್ಯನ ಬೆಳಕನ್ನು ಪ್ರತಿಫಲಿಸ ಮಾಡ್ತಾನೆ, ಆಗ ನಾವು ಚಂದ್ರ ಬೆಳಕು ಅಷ್ಟು ಕಡಿಮೆ ಅಂದರೆ ಕಡಿಮೆ ಬೆಳಕಿಂದ ನಾವು ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು. ಒಂದು ನಿಜ ನಿಜ ಅಂದರೆ ತಂತ್ರಜ್ಞಾನ ಬೆಳೆದಂಗೆಲ್ಲ ಅದು ಚೇಂಜ್ ಆಗುತ್ತೆ, ಬೆಳಕು ಬಿದ್ದರೆ ನಿಮಗೆ ಒಂದು ಎನರ್ಜಿ ಬರುತ್ತೆ ಅನ್ನೋದು. ಸೂರ್ಯನಿಲ್ಲದ ಹೊತ್ತಿನಲ್ಲಿ ಸೂರ್ಯ ಸೂರ್ಯ. ಮೇಡಮ್ನವ್ರಿಗೆ ಏನೇನು ಆಸೆಗಳಿದೆ ಮುಕ್ತಾ ಮೇಡಮ್ಗೆ? ಏನಿಲ್ಲ ಸರ್, ಈ ತೋಟನ ಇನ್ನೂ ಅಭಿವೃದ್ಧಿ ಮಾಡಬೇಕು, ಮಗನ ಕೆಲವು ಕನಸುಗಳಿದೆ ಅದೆಲ್ಲ ಅಲ್ಲಿ ನೆನೆಸಾಗಬೇಕು ಅನ್ನೋದು ಒಂದು ಆಸೆ ಇದೆ. ನಿಮ್ಮ ಕನಸುಗಳಿಲ್ಲ? ಅವನ ಕನಸು ಈಡೇರಿದ್ರೆ ನನ್ನ ಕನಸು ಈಡೇರಿದಂಗೆ ಸರ್. ಏನು ಕನಸಿದೆ ಮಗನಿಗೆ? ಅವನಿಗೆ ಅಲ್ಲೇ ಈಗ ಅವ್ರು ಹೇಳ್ದಾಗೆ ಅಲ್ಲೊಂದು ಅಭಿವೃದ್ಧಿ ಇದು ಒಂದು ಕೈಗಾರಿಕೆದು ಮಾಡಬೇಕು ಅಂತ ಇದೆ.